ಮೌಲ್ಯಮಾಪನದ ಚಿಂತನೆಗಳು ಇಂದು ನಿರ್ಣಾಯಕ, ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನಿಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಡಿಕೇರಿ. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೇಳಲಿದ್ದೀರಿ, ಜಾನುವಾರುಗಳಲ್ಲಿ ಕಾಣಿಸಿರುವ ಚರ್ಮಗಂಟು ರೋಗ ಕುರಿತು ಡಾಕ್ಟರ್ ಎಸ್ ಸಿ ಸುರೇಶ್ ಅವರೊಡನೆ ಮಾತುಕತೆ. ಚರ್ಮಗಂಟು ರೋಗ ಜಾನುವಾರುಗಳಲ್ಲಿ ರಾಜ್ಯದ ಕೆಲವು ಭಾಗಗಳಲ್ಲಿ ಬಾಧೆ ಮಾಡಿದೆ, ಕೊಡಗಿನ ಕೆಲವು ಕಡೆ ಕಾಣಿಸಿಕೊಂಡಿದೆ ಅಂತ ಅನ್ಕೊಂಡು ಕೇಳಲ್ಪಟ್ಟಿದ್ದೀರಿ. ಈ ಕುರಿತು ಇವತ್ತು ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತಿದ್ದಾರೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಎಸ್ ಸಿ ಸುರೇಶ್ ಅವರು. ಡಾಕ್ಟ್ರೆ, ಚರ್ಮಗಂಟು ರೋಗದ ಪರಿಚಯ ಮಾಡಿಕೊಡಿ ಮತ್ತು ಪ್ರಸ್ತುತ ಪರಿಸ್ಥಿತಿ ಹೇಗಿದೆ, ಈ ನಿಟ್ಟಿನಲ್ಲಿ ರೈತರು ಹೇಗೆ ಜಾಗೃತರಾಗಿ ಸಾಗಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ವಿಚಾರಗಳನ್ನು ತಿಳಿಸಬೇಕು. ಮೊದಲನೇದಾಗಿ ಜಿಲ್ಲೆಯ ಎಲ್ಲಾ ರೈತರಿಗೂ ನಮಸ್ಕಾರಗಳು. ತಮ್ಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚಿನ ಪೇಪರಲ್ಲೂ ನೋಡಿರ್ತೀರಿ, ಹಾಗೆ ದೃಶ್ಯ ಮಾಧ್ಯಮ ಟಿವಿಗಳಲ್ಲೂ ಸಹ ನೀವು ನೋಡಿರ್ತೀರಿ. ಅದರಲ್ಲೂ ಹೈನು ರಾಸುಗಳಲ್ಲಿ ಹಸು ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಹಾಗೆ ಎತ್ತಾಗಿರ್ಬೋದು, ಇವುಗಳಲ್ಲಿ ಚರ್ಮದ ಮೇಲೆ ಅಲ್ಲಲ್ಲೇ ಗಂಟು ರೀತಿಯ ಮಾದರಿಯ ಒಂದು ಬೊಕ್ಕೆಗಳು ಹೇಳ್ತಕ್ಕಂಥದ್ದು, ಕ್ರಮೇಣ ಹಸು ನಿಶಕ್ತಿ ಆಗ್ತಕ್ಕಂಥದ್ದು, ಮತ್ತು ಕೆಲವು ಸಂದರ್ಭದಲ್ಲಿ ರಾಸು ನಿರ್ದಿಷ್ಟ ಚಿಕಿತ್ಸೆ ಸಿಗದಂತಹ ಸಂದರ್ಭದಲ್ಲಿ ಸತ್ತು ಹೋಗಿರುವಂತಹ ನಿದರ್ಶನಗಳನ್ನು ಸಹ ತಾವು ನೋಡಿರ್ತೀರಿ. ಮೊದಲನೇದಾಗಿ ಚರ್ಮಗಂಟು ರೋಗ ಅಥವಾ ಲಂಪಿ ಚರ್ಮಗಂಟು ರೋಗ ಅಂತ ಹೇಳ್ತೀವಿ. ಇದು ಮುಖ್ಯವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಮೂಲತಃ ಆಫ್ರಿಕಾ ದೇಶದಲ್ಲಿ ಮೊದಲನೇ ಬಾರಿ ಕಂಡು ಬಂತು. ತದನಂತರದಲ್ಲಿ ರಷ್ಯಾ, ಮಧ್ಯಪ್ರಾಚ್ಯ ಇರಬಹುದು, ಆಗ್ನೇಯ ಯುರೋಪ್ ಭಾಗ ಹಾಗೂ ಕಜಕಿಸ್ತಾನ್ಗಳಲ್ಲಿ ಈ ರೋಗ ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ಆದ್ರೆ ಕಳೆದ ಕೆಲವು ದಿನದಿಂದ ನಮ್ಮ ಭಾರತದ ವಿವಿಧ ರಾಜ್ಯಗಳಲ್ಲಿ ಅಲ್ಲದೆ ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮತ್ತು ನಮ್ಮ ಕೊಡಗಿನಲ್ಲಿ ಸಹ ಅಲ್ಲಲ್ಲಿ ಈ ಒಂದು ಕಾಯಿಲೆ ಕಳೆದ ವರ್ಷದಿಂದನೂ ಸಹ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಇದರ ಹೆಸರೇ ಸೂಚಿಸುವ ಹಾಗೆ ಈ ಒಂದು ರೋಗ ಎತ್ತುಗಳಲ್ಲಿ ಮತ್ತೆ ಹಸುಗಳಲ್ಲಿ ಶೇಕಡ 31% ಕಾಣಿಸ್ಕೊಳ್ತದೆ, ಹಾಗೆ ಎಮ್ಮೆಗಳಲ್ಲಿ ಸಾಧಾರಣ 2% ತನಕ ಈ ಕಾಯಿಲೆ ಕಾಣಿಸ್ಕೊಳ್ತದೆ. ಈ ಕಾಯಿಲೆಯಲ್ಲಿ ಮುಖ್ಯ ಲಕ್ಷಣಗಳು ಅಂತಂದ್ರೆ ದೇಹದ ಮೇಲೆ ಗುಳ್ಳೆಯ ಮಾದರಿಯಲ್ಲಿ ಮೊದಲು ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ. ತದನಂತರ ಈ ಗುಳ್ಳೆಗಳೇ ಗಂಟುಗಳ ಮಾದರಿಯಲ್ಲಿ ಕಾಣಿಸ್ಕೊಂಡು ಮುಂದೆ ನಿರ್ದಿಷ್ಟ ಚಿಕಿತ್ಸೆ ಸಿಗದಂತಹ ಸಂದರ್ಭದಲ್ಲಿ ಈ ಗಂಟುಗಳು ಒಡೆದು ಬಿಟ್ಟು ಕೀವಾಗಿ ಪ್ರಾಣಿಯ ಚರ್ಮದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ತದನಂತರ ಹಸುವಿನ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಮುಂದೆ ರಾಸು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಗೆ ತುತ್ತಾಗಿ ಸಾಯುವ ಸಂದರ್ಭ ಸಹ ಬರ್ತದೆ. ಹಾಗಾಗಿ ಚರ್ಮ ಅಥವಾ ಲಂಪಿ ಸ್ಕಿನ್ ಡಿಸೀಸ್ ಅಂತ ಏನ್ ಹೇಳ್ತೀವೋ ಈ ಕಾಯಿಲೆಯನ್ನ ವಿಶ್ವ ಪ್ರಾಣಿ ಆರೋಗ್ಯ ಸಂಸ್ಥೆಯವರು ತಮ್ಮ ಕೈಪಿಡಿಯಲ್ಲಿ ಇದೊಂದು ಅಧಿಸೂಚಿತ ಕಾಯಿಲೆ ಅಂದ್ರೆ ನೋಟಿಫೈಡ್ ಡಿಸೀಸ್ ಅಂತ ಇದನ್ನ ಮೆನ್ಷನ್ ಮಾಡಿರೋದ್ರಿಂದ ಈ ಒಂದು ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ಸಾಂಕ್ರಾಮಿಕವಾಗಿ ಹರಡುತ್ತದೆ, ಅದನ್ನ ತಕ್ಷಣಕ್ಕೆ ತಡೆಗಟ್ಟಬೇಕು. ತಡೆಗಟ್ಟಿ ಮುಂದೆ ಬೇರೆ ರಾಸುಗಳಿಗೆ ಬರದಾಗೆ ನೋಡ್ಕೋಬೇಕಾದ್ದು ರೈತರ ಕರ್ತವ್ಯ ಆಗಿರ್ತದೆ. ಚಿಹ್ನೆಗಳ ಬಗ್ಗೆ ಹೇಳ್ತಾ ಇದ್ರೆ ಎಷ್ಟು ಮಟ್ಟಿಗೆ ಇದು ಬಾಧೆ ಮಾಡಬಹುದು, ಹಾಲಿನ ಉತ್ಪಾದನೆ ಮತ್ತು ಅವುಗಳ ಸಾಮರ್ಥ್ಯ ಮತ್ತಿತರ ಸಂಗತಿಗಳ ಬಗ್ಗೆ ಹೇಳ್ಬೋದಾ? ಖಂಡಿತವಾಗ್ಲೂ ನಾನು ಆಗ್ಲೇ ಹೇಳುವಾಗೆ ಈ ಒಂದು ಚರ್ಮ ಗಂಟು ರೋಗ ಅಂತಕ್ಕಂಥದ್ದು ಮುಖ್ಯವಾಗಿ ತಮ್ಗೆಲ್ಲ ಗೊತ್ತಿರುವ ಹಾಗೆ ಕುರಿ ಮತ್ತೆ ಮೇಕೆಗಳಲ್ಲಿ ಪಾಕ್ಸ್ ಅಥವಾ ಸಿಡುಬು ಅಂತ ಹೇಳ್ತೀವಿ. ಈ ಒಂದು ಸಿಡುಬಿನ ಗುಂಪಿಗೆ ಸೇರಿರ್ತಕ್ಕಂಥ ಪಾಕ್ಸ್ ವೈರಸ್ ಅಂತಕ್ಕಂಥ ಕುಟುಂಬಕ್ಕೆ ಸೇರಿರುವ ವೈರಸ್ ಅಂದ್ರೆ LSDV ಅಂತ ಹೇಳ್ತೀವಿ, ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಅಂತ ಹೇಳ್ತೀವಿ. ಇದರಿಂದಾಗಿ ಈ ಕಾಯಿಲೆ ಬರ್ತದೆ. ಆಗ್ಲೇ ಹೇಳುವಾಗೆ ನಂಜಾಣು ಅಥವಾ ವೈರಸ್ ನಿಂದ ಬರೋ ಕಾಯಿಲೆ ಆಗಿರೋದ್ರಿಂದ ಇದಕ್ಕೆ ನಿರ್ದಿಷ್ಟ ಪ್ರಮಾಣದ ಯಾವುದೇ ಚಿಕಿತ್ಸೆ ಇರೋದಿಲ್ಲ. ಮುಖ್ಯವಾಗಿ ಈ ರೋಗ ಬೇಸಿಗೆಯ ಸಂದರ್ಭದಲ್ಲಿ ಕ್ಯೂಲೆಕ್ಸ್ ಮತ್ತೆ ಏಡಿಸ್ ಅಂತಕ್ಕಂತಹ ಸೊಳ್ಳೆಗಳಿಂದ ಯಾವ ಒಂದು ರೋಗಗ್ರಸ್ತ ಪ್ರಾಣಿಯಿಂದ ಇನ್ನೊಂದು ಆರೋಗ್ಯಯುತ ಪ್ರಾಣಿಗೆ ಹರಡುತ್ತದೆ. ಅದೇ ರೀತಿ ಕುದುರೆ ನೊಣ ಅಥವಾ ಸ್ಟೇಬಲ್ ಫ್ಲೈ ಅಂತ ಹೇಳ್ತೀವಿ, ಅವುಗಳ ಮೂಲಕ ಸಹ ಈ ರೋಗ ಹರಡುತ್ತದೆ. ಹಾಗೇನೆ ಈ ಕಚ್ಚುವ ನೊಣಗಳು ಅಂದ್ರೆ ಬಯೋಮಿಯಾ ಅಥವಾ ಸ್ಟೊಮ್ಯಾಕ್ಸಿಸ್ ಅಂತ ಹೇಳ್ತೀವಿ, ಇವುಗಳಿಂದ ಸಹ ಬರ್ತದೆ. ಹಾಗೆ ಜಾನುವಾರುಗಳ ದೇಹದ ಮೇಲೆ ಇರತಕ್ಕಂತ ಉಣ್ಣೆಗಳು ಮುಖ್ಯವಾಗಿ ಆಂಬ್ಲಿಯೋಮಾ ಮತ್ತೆ ರೆಪಿಸೆಫಲಸ್ ಅಂತಕ್ಕಂತ ಉಣ್ಣೆಗಳ ಮೂಲಕ ಬರ್ತದೆ. ಅದಲ್ಲದೇ ರೋಗಗ್ರಸ್ತ ಪ್ರಾಣಿಯ ಒಂದು ಆಹಾರ ಏನಾದ್ರೂ ಕಲುಷಿತಗೊಂಡಲ್ಲಿ, ಕಲುಷಿತ ಆಹಾರ ಇರಬಹುದು, ನೀರಿರಬಹುದು, ಹಾಗೇನೆ ರೋಗಗ್ರಸ್ತ ಪ್ರಾಣಿಯ ಒಂದು ಜೊಲ್ಲೆ ಇರಬಹುದು, ಮತ್ತೆ ಅದರ ಮೂಗಿನಿಂದ ಬರ್ತಕ್ಕಂಥ ಶ್ಲೇಷ್ಮ ಇರಬಹುದು, ಇವುಗಳಿಗೆ ನೇರ ಸಂಪರ್ಕದಲ್ಲಿ ಏನಾರು ಆರೋಗ್ಯಯುತವಾದ ಪ್ರಾಣಿ ಬಂತು ಅಂತಂತಾದ್ರೆ ಈ ಕಾಯಿಲೆ ಹರಡುವ ಸಂಭವ ಇರ್ತದೆ. ಹಾಗಾಗಿ ಈ ವೈರಸ್ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ 55°C ಉಷ್ಣಾಂಶದಲ್ಲಿ ಇದು 2 ಗಂಟೆಗಳ ಕಾಲ ಬದುಕಬಹುದು. ಹಾಗೇನೆ 65° ಉಷ್ಣಾಂಶದಲ್ಲಿ ಅರ್ಧ ಗಂಟೆಗಳ ಕಾಲ ನಂಜಾಣು ಬದುಕ್ತದೆ. ಸಾಧಾರಣವಾಗಿ ವೈರಸ್ಗಳು ಟೆಂಪರೇಚರ್ ಜಾಸ್ತಿ ಆದ ಸಂದರ್ಭದಲ್ಲಿ ಸತ್ತೋಗ್ತದೆ. ಆದ್ರೆ ಈ ವೈರಸ್ನ ವಿಶೇಷತೆ ಏನಂದ್ರೆ ಜಾಸ್ತಿ ಟೆಂಪರೇಚರ್ ಸಹ ಇದು ಸರ್ವೈವ್ ಆಗುವ ಒಂದು ಲಕ್ಷಣ ಇದೆ. ಸಾಧಾರಣವಾಗಿ ಈ ಒಂದು ವೈರಸ್ ಚರ್ಮಗಂಟುಗಳಂದ್ರೆ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಲಿಂಫ್ ನೋಡ್ಸ್ ಅಂದ್ರೆ ದೇಹದಲ್ಲಿ ಇರ್ತಕ್ಕಂಥ ದುಗ್ಧರಸ ಗ್ರಂಥಿಗಳಂತ ಏನ್ ಹೇಳ್ತೀವೋ ಇವುಗಳ ಮೇಲೆ ನೇರವಾದ ಪರಿಣಾಮವನ್ನು ಬೀರ್ತದೆ. ಅದರಿಂದ ಏನಾಗ್ತದೆ, ಆ ದುಗ್ಧರಸಗಳು ಇನ್ಫ್ಲೇಮ್ ಆಗಿ ಅದು ಊದಿಕೊಂಡು ಹೊರಗೆ ಅದು ಗಂಟಿನ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತದೆ. ಇಂತಹ ಚರ್ಮ ಗಂಟುಗಳಲ್ಲಿ ಈ ಒಂದು ವೈರಸ್ 35 ದಿನಗಳ ಕಾಲ ಸಹ ಉಳಿಯುವ ಒಂದು ಸಾಧ್ಯತೆ ಇರ್ತದೆ. ಹಾಗಾಗಿ ಮುಖ್ಯವಾಗಿ ರೋಗಗ್ರಸ್ತ ಪ್ರಾಣಿಗಳನ್ನ ಪ್ರತ್ಯೇಕಿಸಬೇಕು. ಹಾಗೇನೆ ಆ ಪ್ರಾಣಿಯ ರಕ್ತ ಆಗಿರ್ಬೋದು, ಜೊಲ್ಲು ಅಥವಾ ಕಣ್ಣು ಮೂಗಿನಿಂದ ಬರ್ತಕ್ಕಂಥ ಶ್ಲೇಷ್ಮ ಆಗಿರ್ಬೋದು, ಹಾಗೆ ನಾವೇನಾದ್ರೂ ಹೋರಿಗಳನ್ನ ಬ್ರೀಡಿಂಗ್ ಪರ್ಪಸ್ ಗೆ ಅಂದ್ರೆ ಸಂಕರಣಕ್ಕೆ ಬಳಸ್ತಾ ಇದ್ರೆ ಅವುಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ವೀರ್ಯ ಇರ್ಬೋದು, ಹಾಗೇನೆ ಹೈನುರಾಸ್ ಆಗಿದ್ದಲ್ಲಿ ಹಾಲಿನ ಮೂಲಕ ಸಹ ಈ ವೈರಸ್ ದೇಹದಿಂದ ಹೊರ ಹಾಕ್ಲಿಕ್ಕೆ ಆಗ್ತದೆ. ಆದ್ರೆ ಒಂದು ಸಮಾಧಾನಕರ ಸಂಗತಿ ಏನಂತಂದ್ರೆ ಈ ವೈರಸ್ ಮನುಷ್ಯರಲ್ಲಿ ಯಾವುದೇ ತರಹದ ರೋಗವನ್ನ ತರುವುದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ರೈತರು ಭಯಪಡೋದು ಬೇಡ. ಈ ವೈರಸ್ ಇದೆಯೋ ಇದು ಪ್ರಾಣಿಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತದೆ. ಮುಖ್ಯವಾಗಿ ಈ ವೈರಸ್ ಬಂದಂತಹ ಪ್ರಾಣಿಗಳಲ್ಲಿ ರೋಗ ಲಕ್ಷಣಗಳನ್ನು ನಾವು ಗಮನಿಸೋದಾದ್ರೆ ಪ್ರಾರಂಭಿಕ ಹಂತದಲ್ಲಿ ತೀವ್ರತರವಾದ ಜ್ವರ ಇರ್ತದೆ. ಇದರಿಂದಾಗಿ ರಾಸುಗಳು ಆಹಾರವನ್ನು ನಿರಾಕರಿಸುತ್ತದೆ. ಹಾಗೆ ಒಂದು ವಾರದ ಬಳಿಕ ಅಂದ್ರೆ ಈ ಜ್ವರ ಕಾಣಿಸಿಕೊಂಡು ಒಂದು ವಾರದ ನಂತರ ಚರ್ಮದಲ್ಲಿ ಅಲ್ಲಲ್ಲೇ ಬೊಕ್ಕೆ ಅಥವಾ ಗಂಟುಗಳ ಮಾದರಿಯಲ್ಲಿ ಚರ್ಮದ ಮೇಲೆ ಕಾಣಿಸ್ಕೊಳ್ತದೆ. ಕ್ರಮೇಣ ಈ ಬೊಕ್ಕೆಗಳು ಏನಾಗುತ್ತೆ ತುರಿಸ್ಲಿಕ್ಕೆ ಶುರುವಾದಾಗ ರಾಸ ಏನ್ ಮಾಡ್ತದೆ ಅದನ್ನ ಒಂದು ಗೋಡೆಗೋ ಅಥವಾ ಮರಕ್ಕೆ ಉಜ್ಜುವ ಒಂದು ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಈ ಗಂಟುಗಳು ಓಪನ್ ಅಪ್ ಆಗ್ತವೆ. ಸೊ ಒಡೆದು ಬಿಟ್ಟು ಗಾಯಗಳಾಗಿ ಮಾರ್ಪಡ್ತವೆ. ಈ ಗಾಯಗಳ ಮೇಲೆ ನಾನು ಆಗ್ಲೇ ಹೇಳಿದಾಗೆ ಸೊಳ್ಳೆಗಳಿರ್ಬಹುದು ಅಥವಾ ನೊಣಗಳು ಬಂದು ಕೂತು ಅವುಗಳಲ್ಲಿ ಇರ್ತಕ್ಕಂಥ ವೈರಸ್ ಅನ್ನ ತಮ್ಮ ಆರೋಗ್ಯಯುತ ಪ್ರಾಣಿ ಮೇಲೆ ಹೋಗಿ ಕೂತಾಗ ಅಲ್ಲಿಂದ ಅಲ್ಲಿಗೆ ವೈರಸ್ ಹರಡಿ ಆರೋಗ್ಯಯುತ ಪ್ರಾಣಿಗಳು ಸಹ ಕಾಯಿಲೆಗೆ ಒಳಗಾಗ್ತವೆ. ಆಗ್ಲೇ ನಾನು ಹೇಳಿದಾಗೆ ದುಗ್ಧ ರಸ ಗ್ರಂಥಿಗಳು ಊದ್ಕೊಂಡು ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ಸಾಧಾರಣವಾಗಿ ಈ ವೈರಸ್ ಬಂದಾಗ ನಾನು ಆಗ್ಲೇ ಹೇಳಿದಾಗ ಜ್ವರ ಬರ್ತದೆ, ಜ್ವರದಿಂದಾಗಿ ಮೇವು ನಿರಾಕರಣೆ ಆಗ್ತದೆ, ಹಾಗೆ ಮೈ ಮೇಲೆ ಗಂಟುಗಳು ಆಗ್ತದೆ, ಗಂಟುಗಳು ತುರಿಸೋದ್ರಿಂದ ಎಲ್ಲವೂ ನೇರವಾಗಿ ಹಸುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಕೊನೆಗೆ ಅಲ್ಟಿಮೇಟ್ ಆಗಿ ಏನಾಗುತ್ತೆ ಅಂದ್ರೆ ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ಕ್ರಮೇಣ ಇದರಿಂದಾಗಿ ತಕ್ಷಣಕ್ಕೆ ಚಿಕಿತ್ಸೆ ಕೊಡದಂತಹ ಸಂದರ್ಭದಲ್ಲಿ ರಾಸುಗಳು ಮೇವನ್ನು ತಿನ್ಲಿಕ್ಕೆ ಕಡಿಮೆ ಮಾಡಿದಂತಹ ಸಂದರ್ಭದಲ್ಲಿ ಅವು ಬಡಕಲಾಗಿ ಮುಂದೆ ಯಾವುದೇ ತರಹದ ಹಾಲಿನ ಉತ್ಪತ್ತಿ ಇರಬಹುದು ಅಥವಾ ಸಂಕರಣಕ್ಕೆ ಬಳಸ್ತಕ್ಕಂತಹ ಓರಿಗಳಲ್ಲಿ ಅವು ನೇರವಾಗಿ ವೃಷಣಗಳ ಮೇಲೆ ಇದು ಪರಿಣಾಮ ಬೀರೋದ್ರಿಂದ ಶಾಶ್ವತ ಬಂಜೆತನ ಬರಬಹುದು. ಹಾಗೇನೆ ಏನಾದರೂ ರಾಸು ಗರ್ಭಧರಿಸಿದ್ದಂತಹ ಸಂದರ್ಭದಲ್ಲಿ ನೇರ ಗರ್ಭಪಾತಕ್ಕೂ ಸಹ ಈ ಕಾಯಿಲೆ ಕಾರಣ ಆಗಬಹುದು. ಹಾಗಾಗಿ ಈ ಕಾಯಿಲೆ ಬಂದಂತಹ ರಾಸುಗಳನ್ನು ಆದಷ್ಟು ಪ್ರತ್ಯೇಕಿಸಿ ಇಡಬೇಕು. ಹಾಗೆ ಸಾಧ್ಯವಾದಲ್ಲಿ ಈ ಒಂದು ರಾಸುಗಳನ್ನ ಪ್ರತ್ಯೇಕಿಸಿ ಇಡೋದ್ರ ಜೊತೆ ಜೊತೆಗೆ ಆರೋಗ್ಯಯುತ ರಾಸುಗಳ ಸುತ್ತ ಸೊಳ್ಳೆ ಪರದೆ ಇರಬಹುದು, ಈ ರೀತಿಯನ್ನು ಬಳಸಿ ಕಾಯಿಲೆ ಒಂದರಿಂದ ಒಂದಕ್ಕೆ ಹರಡೋದನ್ನ ತಡೆಗಟ್ಟಬಹುದಾಗಿದೆ. ನಾನು ಆಗ್ಲೇ ಹೇಳಿದಾಗೆ ಚರ್ಮ ಗಂಟುಗಳ ಸರಿಯಾಗಿ ಚಿಕಿತ್ಸೆ ಸಿಗದಿದ್ದಾಗ ಅವು ಕೊಳೆತು ಚರ್ಮದಲ್ಲಿ ಆಳವಾದ ರಂಧ್ರಗಳನ್ನ ಮಾಡುವ ಒಂದು ಸಂದರ್ಭ ಇರ್ತದೆ. ಇದರಿಂದಾಗಿ ಈ ಚರ್ಮೋದ್ಯಮಕ್ಕೆ ಏನಾದ್ರು ಬಳಸ್ತಾ ಇದಾರೆ ಅಂತಂದ್ರೆ ಇದಕ್ಕೆ ಲಾಸ್ ಆಗುವ ಸಂದರ್ಭ ಇರ್ತದೆ. ಸಾಧಾರಣವಾಗಿ ಒಂದು ರಾಸಿನ ಮಂದೆಯಲ್ಲಿ ರೋಗ ಮುಖ್ಯವಾಗಿ ಈಗ ಒಂದು 100 ರಾಸ್ ಇದೆ ಅಂತಂದ್ರೆ ಸಾಧಾರಣ 10-20% ಜಾನುವಾರುಗಳು ತಕ್ಷಣಕ್ಕೆ ಬರಬಹುದು. ಸೊ ಈ 10-20% ಏನು ರೋಗಗ್ರಸ್ತ ಜಾನುವಾರುಗಳನ್ನ ತಕ್ಷಣಕ್ಕೆ ನೀವು ಸಪರೇಟ್ ಮಾಡಲಿಲ್ಲ ಅಂದ್ರೆ ಅದು ಇಡೀ ಮಂದೆಗೆ ಸಹ ಹರಡುವ ಸಂದರ್ಭ ಇರ್ತದೆ. ಸಾಧಾರಣವಾಗಿ ಈ ಕಾಯಿಲೆಯಲ್ಲಿ ನಾನು ಆಗ್ಲೇ ಹೇಳಿದಾಗೆ ಶ್ವಾಸಕೋಶದ ಒಂದು ಉರಿಯೂತ ಆಗ್ತದೆ, ಈ ಒಂದು ಉರಿಯೂತದಿಂದಾಗಿ ಸೋಂಕಾಗುತ್ತೆ, ಮುಂದೆ ನಿಮೋನಿಯಾ ಆಗಿ ರಾಸುಗಳು ಸಾಯುವ ಸಂದರ್ಭ ಇರ್ತದೆ. ಈ ಕಾಯಿಲೆಯಲ್ಲಿ ಸಾಧಾರಣವಾಗಿ 1% ಅಷ್ಟು ಮರಣ ಪ್ರಮಾಣ ಇರ್ತದೆ. ಒಂದು ರೀತಿಯಲ್ಲಿ ಆಸಕ್ತಿದಾಯಕವಾದ ಸಂಗತಿ, ಮತ್ತೆ ಒಂಥರ ಎಚ್ಚರಿಸುವ ವಿಚಾರವೇ ಇದು. ನಮಗೆ ಮಾತ್ರ ಪರದೆ ಬೇಕಾಗಿತ್ತು, ಈಗ ರಾಸಗಳಿಗೂ ಪರದೆ ಕಟ್ಟೋ ಸಂದರ್ಭ ಬಂದಿದೆ ಅನ್ನೋ ತರ ಅನಿಸ್ತಾ ಇದೆ. ಅಂದ್ರೆ ಸೊಳ್ಳೆ ಇರಬಾರದು, ನೊಣ ಇರಬಾರದು, ಯಾವ ರಕ್ತ ಹೀರುವ ಯಾವುದೇ ಜೀವಿಗಳಿದ್ರು ಸಮಸ್ಯೆನೆ ಅಲ್ವಾ? ಉಣ್ಣೆ ಮತ್ತಿತರೆ ಜೀವಿಗಳಿಂದನೂ ಈ ರೋಗಾಣು ಹರಡುತ್ತೆ ಅಂತ ಅನ್ಕೊಂಡು ತಾವು ಹೇಳ್ತಾ ಇದ್ರೆ, ಅದಕ್ಕೆ ಕೊಟ್ಟಿಗೆ ಶುಚಿಯಾಗಿರ್ಬೇಕು, ದನಕರುಗಳ ಮೈಯನೂ ಚಂದವಾಗಿರ್ಬೇಕು, ಪಳಪಳ ಹೊಳೆಯೋ ತರ ಇರಬೇಕಂತ ಅನ್ಕೊಂಡು ಎಷ್ಟೋ ಜನ ಆಗಿಂದಾಗಿ ಅವುಗಳನ್ನ ತೊಳೆದು ಚಂದವಾಗಿ ಇಟ್ಕೊಂಡು ಬಂದರು. ಎಲ್ಲೆಲ್ಲಿ ಒಂಥರ ಅಶುಚಿ ಇದೆಯೋ ಅಲ್ಲಿ ಇನ್ನೂ ಸಮಸ್ಯೆನೆ, ಬಹುಬೇಗ ರಾಸುಗಳಿಗೆ ತೊಂದರೆಗಳು ಮತ್ತೆ ಅದರಿಂದ ಅನಾಹುತಗಳು ಅಲ್ವಾ? ಹೌದು, ಖಂಡಿತವಾಗ್ಲು. ಈ ರೋಗಕ್ಕೆ ವೈರಸ್ ನಿಂದ ಬರೋ ರೋಗ ಆಗಿದ್ರಿಂದ ನಿರ್ದಿಷ್ಟವಾದಂತ ಚಿಕಿತ್ಸೆ ಇಲ್ಲ. ಸಾಧಾರಣವಾಗಿ ಇದ್ರ ಮುಖ್ಯ ಅಂತಂದ್ರೆ ನಾವು ರೋಗ ಬರದ ಹಾಗೆ ತಡೆಗಟ್ಟೋದೇ ಇದಕ್ಕಿರುವಂತ ಏಕೈಕ ಮಾರ್ಗ. ಈ ನಿಟ್ಟಿನಲ್ಲಿ ನಾನಾಗ್ಲೇ ಹೇಳಿದಾಗೆ ಮುಖ್ಯವಾಗಿ ನೊಣಗಳು ಮತ್ತೆ ಸೊಳ್ಳೆಗಳು ಹಾಗೆ ಉಣ್ಣೆಗಳಿಂದ ಈ ರೋಗ ಒಂದರಿಂದ ಒಂದು ಕರಡುತ್ತದೆ. ಮುಖ್ಯವಾಗಿ ನೋಡೋದಾದ್ರೆ ಈ ಸೊಳ್ಳೆ ಮತ್ತೆ ನೊಣಗಳನ್ನ ನಾವು ತಡಿಬೇಕು ಅಂದ್ರೆ ಇರೋದು ಒಂದೇ ಮಾರ್ಗ, ಒಂದು ಸೊಳ್ಳೆ ಪರದೆಯನ್ನ ಬಳಸ್ತಕ್ಕಂಥದ್ದು. ಮತ್ತೆ ಸಾಧಾರಣವಾಗಿ ಸಂಜೆ ಹೊತ್ತಿನಲ್ಲಿ ನೀವು ಸ್ವಲ್ಪ ಬೇವಿನ ಸೊಪ್ಪನ್ನ ಬಳಸಿ ಹೊಗೆ ಹಾಕೋದ್ರಿಂದ, ಬೇವು ಅಥವಾ ತುಳಸಿಯನ್ನ ಬಳಸಿ ಹೊಗೆ ಹಾಕೋದ್ರಿಂದ ಸೊಳ್ಳೆಗಳನ್ನ ನೀವು ಅವಾಯ್ಡ್ ಮಾಡಬಹುದು. ಸೊ ಇದರಿಂದಾಗಿ ಸಹ ನಾವು ಈ ರೋಗ ತೀವ್ರಗತಿಯಲ್ಲಿ ಪ್ರಸಾರ ಆಗೋದನ್ನ ನಾವು ತಡೆಗಟ್ಟಬಹುದಾಗಿದೆ. ಸೊ ಹಾಗೇನೆ ಈ ರೋಗ ಕಂಡ ತಕ್ಷಣ ನಿರ್ದಿಷ್ಟ ಚಿಕಿತ್ಸೆ ಅಂತೂ ಇಲ್ಲ, ಆದ್ರೆ ಸೊ ಬರ್ತಕ್ಕಂತ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಸಾಧಾರಣ ಜ್ವರ ಕಾಣಿಸ್ಕೊಳ್ತು ಅಂತಂದ್ರೆ ತಕ್ಷಣಕ್ಕೆ ನಿಮ್ಗೆ ಜ್ವರವನ್ನ ಕಡಿಮೆ ಮಾಡ್ಲಿಕ್ಕೆ ಬೇಕಾದಂತಹ ಒಂದು ಇಂಜೆಕ್ಷನ್ ಇರ್ಬೋದು. ಸೊ ಅಂದ್ರೆ ನೋವು ನಿವಾರಕ ಇರ್ಬೋದು, ಜೀವ ನಿರೋಧಕ ಚುಚ್ಚುಮದ್ದು ಇರ್ಬೋದು. ಇವನ್ನ ನಾವು ಕೊಡಿಸೋದ್ರಿಂದ ಜಾನುವಾರಿಗೆ ಮುಂದೆ ಆಗ್ತಕ್ಕಂತಹ ತೊಂದರೆಗಳನ್ನ ನಾವು ಅವಾಯ್ಡ್ ಮಾಡಬಹುದು. ಇದರಿಂದಾಗಿ ಸಾಧಾರಣವಾಗಿ ಯಾವುದೇ ಒಂದು ವೈರಸ್ ಕಾಯಿಲೆ ಬಂತು ಅಂದ್ರೆ ಅದು ದೇಹದಲ್ಲಿ ತನ್ನ ರೋಗ ನಿರೋಧಕ ಶಕ್ತಿಯನ್ನ ಜಾನುವಾರು ತಾನೇ ಅದು ಉತ್ಪತ್ತಿ ಮಾಡಿಕೊಳ್ತದೆ. ಈ ಉತ್ಪತ್ತಿ ಪ್ರಕ್ರಿಯೆಗೆ ಮಿನಿಮಮ್ ಒಂದು ವಾರದಿಂದ ಎರಡು ವಾರ ಟೈಮ್ ತಗೊಳ್ತದೆ. ಆ ಒಂದು ವಾರದಿಂದ ಎರಡು ವಾರಗಳ ಅವಧಿಯಲ್ಲಿ ಬರ್ತಕ್ಕಂತಹ ಜ್ವರ ಇರಬಹುದು ಅಥವಾ ನೋವು ನಿವಾರಕ ಇರಬಹುದು ಅಥವಾ ಗಾಯಗಳಾದಂತಹ ಸಂದರ್ಭದಲ್ಲಿ ನಂಜು ನಿವಾರಕವನ್ನು ಹಾಕಿ ಗಾಯವನ್ನು ವಾಸಿ ಮಾಡತಕ್ಕಂತಹ ಪ್ರಕ್ರಿಯೆ. ಸೊ ಇವನ್ನ ನೀವು ನಿರಂತರವಾಗಿ ನೀವು ಪಶುವೈದ್ಯರಿಂದ ಮಾಡಿಸಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಹಸು ಚೇತರಿಸಿಕೊಂಡು ಮುಂದಿನ ದಿನಗಳಲ್ಲಿ ಈ ಕಾಯಿಲೆಯಿಂದ ಗುಣಮುಖವಾಗುವ ಎಲ್ಲಾ ಸಂದರ್ಭಗಳು ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಸಾಧಾರಣವಾಗಿ ರೈತರು ಈ ಒಂದು ಕಾಯಿಲೆ ಬಂತು ಅಂತ ತಕ್ಷಣನೇ ಮೊದಲನೇ ರಾಸನ್ನ ಪ್ರತ್ಯೇಕಿಸಬೇಕು, ಮತ್ತೆ ತಕ್ಷಣಕ್ಕೆ ಪಶುವೈದ್ಯರನ್ನ ಕಂಡು ಸಾಧಾರಣವಾಗಿ ಮುಂದಿನ 10-15 ದಿನಗಳವರೆಗೆ ನಿರಂತರವಾಗಿ ಚಿಕಿತ್ಸೆಯನ್ನು ಕೊಡಿಸಬೇಕಾಗುತ್ತೆ. ಈ ರೀತಿ ಕೊಡಿಸೋದ್ರಿಂದ ಒಂದು ಹಸುವಿನಲ್ಲಿ ತನ್ನ ದೇಹದಲ್ಲಿ ಇರ್ತಕ್ಕಂತಹ ವೈರಸ್ ವಿರುದ್ಧ ತಾನೇ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ತದೆ, ಹಾಗೇನೆ ರಾಸು ಬಡಕಲಾಗೋದು ತಪ್ಪುತ್ತದೆ, ಮತ್ತೆ ರಾಸು ಚೇತರಿಸಿಕೊಂಡು ಮುಂದಿನ 2-3 ವಾರದೊಳಗೆ ಕಂಪ್ಲೀಟ್ ಆಗಿ ಈ ಕಾಯಿಲೆಯಿಂದ ಗುಣ ಆಗಬಹುದು. ತೀರಾ ಸಂದಿಗ್ಧ ಪರಿಸ್ಥಿತಿ ಏನಿಲ್ಲ ಅಥವಾ ಭೀಕರ ಸ್ಥಿತಿಯು ನಿರ್ಮಾಣ ಆಗಿಲ್ಲ, ಎಚ್ಚರಿಕೆ ಬೇಕು, ಜಾಗ್ರತೆಯಿಂದ ಕೆಲಸ ಮಾಡಿದರೆ ಈ ಕಾಯಿಲೆಯನ್ನು ನಿವಾರಣೆ ಮಾಡ್ಬೋದು. ಬಂತಂದೇಟ್ಗೆ ರಾಸು ಸಾವಿಗೆ ತುತ್ತಾಗುವುದಿಲ್ಲ ಅಲ್ವಾ ಡಾಕ್ಟರ್? ಖಂಡಿತವಾಗ್ಲು. ನಾನಾಗ್ಲೇ ಹೇಳಿದಾಗೆ ವೈರಸ್ ಕಾಯಿಲೆ ಅಂದ ತಕ್ಷಣನೇ ನೀವು ಭಯ ಪಡುವ ಅವಶ್ಯಕತೆ ಇಲ್ಲ, ಆದ್ರೆ ಎಚ್ಚರಿಕೆ ಅಂತೂ ಖಂಡಿತ ವಹಿಸಬೇಕಾಗುತ್ತೆ. ಕಾಯಿಲೆ ಬಂತು ಅಂದ ತಕ್ಷಣಕ್ಕೆ ನೀವು ಮೊದಲು ಮಾಡಬೇಕಾಗಿರೋದು ಹತ್ತಿರದ ಪಶುವೈದ್ಯ ಆಸ್ಪತ್ರೆಯನ್ನು ಸಂಪರ್ಕಿಸಿ ಡಾಕ್ಟರ್ಗೆ ನೀವು ಮಾಹಿತಿಯನ್ನ ಕೊಡ್ತಕ್ಕಂಥದ್ದು. ಸೊ ಆ ರೀತಿ ಕೊಟ್ಟ ನಂತರ ಅವ್ರು ತಕ್ಷಣಕ್ಕೆ ಚಿಕಿತ್ಸೆಯನ್ನ ಪ್ರಾರಂಭ ಮಾಡ್ತಾರೆ. ಸೊ ಅದೇ ರೀತಿ ನೀವು ಮುನ್ನೆಚ್ಚರಿಕೆ ಕ್ರಮಗಳು, ನಾನಾಗ್ಲೇ ಹೇಳಿದಾಗ ಸೊಳ್ಳೆ ನೊಣಗಳು ಮತ್ತೆ ಉಣ್ಣೆಗಳಿಂದ ರಕ್ಷಣೆಯನ್ನ ಪಡೆದುಕೋಬೇಕಾಗ್ತದೆ, ಮತ್ತೆ ಆರೋಗ್ಯಯುತ ರಾಸುಗಳನ್ನ ರೋಗ ಪೀಡಿತ ರಾಸಿನಿಂದ ಪ್ರತ್ಯೇಕಿಸಬೇಕು, ಹಾಗೆ ಆದಷ್ಟು ಸಂದರ್ಭಗಳಲ್ಲಿ ಈ ಒಂದು ಅನಾರೋಗ್ಯಯುತ ರಾಸುಗಳನ್ನ ಸಾಗಾಟ ಮಾಡಬಾರ್ದು. ಅಂದ್ರೆ ಸಾಧಾರಣವಾಗಿ ಜಾತ್ರೆಗಳಿರ್ಬೋದು, ಪಶುಮೇಳ ಇರ್ಬೋದು, ಇಂತಹ ಸ್ಥಳಗಳಿಗೆ ಯಾವುದೇ ಕಾರಣಕ್ಕೂ ಈ ರಾಸುಗಳನ್ನ ತೆಗೆದುಕೊಂಡು ಹೋಗಬಾರ್ದು. ಹಾಗೇನೆ ನಿಮ್ಮ ದನದ ಕೊಟ್ಟಿಗೆಯನ್ನು ಸ್ವಚ್ಛಗೊಳಿಸಬೇಕು, ಅದರಲ್ಲೂ ಮುಖ್ಯವಾಗಿ ಅಂಟು ಜಾಡ್ಯಗಳಾದಂತಹ 2-3% ಸೋಡಿಯಂ ಹೈಪೋಕ್ಲೋರೈಟ್ ಇರ್ಬೋದು, ಹಾಗೆ 1% ಕ್ಲೋರೋಫಾರ್ಮ್ ಅಥವಾ ಫಾರ್ಮಲಿನ್, ಇವುಗಳನ್ನ ಬಳಸಿ ಕೊಟ್ಟಿಗೆಗಳನ್ನ ಸ್ವಚ್ಛಗೊಳಿಸಿದ್ದೆ ಆದಲ್ಲಿ ಅಲ್ಲಿ ಇರ್ತಕ್ಕಂಥ ಜೊಲ್ಲಿನಲ್ಲಿ ಇರ್ತಕ್ಕಂಥ ಒಂದು ವೈರಸ್ಗಳಿರ್ಬೋದು ಅಥವಾ ಯಾವುದೇ ದೇಹದಿಂದ ಬರ್ತಕ್ಕಂಥ ತ್ಯಾಜ್ಯದ ಮೂಲಕ ಏನಾದರೂ ವೈರಸ್ ಕೊಟ್ಟಿಗೆಯಲ್ಲಿದ್ದರೆ ಅದು ನಿವಾರಣೆ ಆಗ್ತದೆ. ಸೊ ಹಾಗಾಗಿ ದನದ ಕೊಟ್ಟಿಗೆಯನ್ನ ಸ್ವಚ್ಛಗೊಳಿಸಬೇಕಾಗ್ತದೆ. ಮತ್ತೆ ಏನಾದರೂ ಆಕಸ್ಮಿಕವಾಗಿ ಈ ಕಾಯಿಲೆಯಿಂದ ಸತ್ತಂತಹ ರಾಸುಗಳ ಕಳೆಬರ ಏನಾದರೂ ನಿಮ್ಮ ಕೊಟ್ಟಿಗೆಯಲ್ಲಿದ್ದರೆ ಅದನ್ನು ಸೂಕ್ತವಾದ ಪಶುವೈದ್ಯರ ಒಂದು ಮಾರ್ಗಸೂಚಿಯಂತೆ ನೀವು ವಿಲೆ ಮಾಡಬೇಕಾಗುತ್ತೆ. ಸೊ ಮುಖ್ಯವಾಗಿ ಈ ಸತ್ತ ರಾಸುಗಳನ್ನ ತೆಗೆದುಕೊಂಡು ಹೋಗಿ ಆಳವಾದ ಗುಂಡಿಯಲ್ಲಿ ಮುಚ್ಚಿ ಮೇಲೆ ಅಂಟು ಜಾಡ್ಯ ನಿವಾರಕಗಳನ್ನ ಸಿಂಪಡಿಸಿ ಮುಚ್ಚತಕ್ಕಂಥದ್ದು, ಇಲ್ಲವೇ ಈ ಕಳೆಬರವನ್ನು ಕಂಪ್ಲೀಟ್ ಆಗಿ ಸುಟ್ಟು ಹಾಕ್ತಕ್ಕಂಥದ್ದನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ಸತ್ತ ರಾಸುವಿನ ಕಳೆಬರವನ್ನು ಹತ್ತಿರದ ಕೆರೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಗೋಮಾಳ ಆಗಿರ್ಬೋದು ಅಲ್ಲಿ ಹಾಗೆ ಬಿಸಾಡಿ ಬರಬಾರದು. ಇದರಿಂದಾಗಿ ಏನಾಗುತ್ತೆ, ಅಲ್ಲಿ ಮೇಯ್ತಕ್ಕಂತಹ ಅಥವಾ ಇರ್ತಕ್ಕಂತಹ ಆರೋಗ್ಯಯುತ ಪ್ರಾಣಿಗಳಿಗೂ ಸಹ ಕಾಯಿಲೆ ಹರಡುವ ಸಂಭವ ಇರ್ತದೆ. ಸೊ ಮುಖ್ಯವಾಗಿ ಈ ಒಂದು ಕಾಯಿಲೆ ಬರದಂತೆ ತಡಿಲಿಕ್ಕೆ ಸಾಧಾರಣ ಲಸಿಕೆ ಹಾಕಿಸಬೇಕಾದ್ದು ಮುಖ್ಯವಾಗಿರುತ್ತೆ. ಆದ್ರೆ ಏನಂದ್ರೆ ಪ್ರಸ್ತುತವಾಗಿ ಈ ರೋಗಕ್ಕೆ ಲಸಿಕೆ ನಮ್ಮ ದೇಶದಲ್ಲಿ ಲಭ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅದರ ನಿರ್ದಿಷ್ಟ ಲಸಿಕೆ ಬರ್ತದೆ. ಆದ್ರೆ ಈಗಿನ ಪಶುವೈದ್ಯರು ಏನ್ ಮಾಡ್ತಾರೆ, ನಾನು ಆಗ್ಲೇ ಹೇಳಿದ ಕುರಿ ಮತ್ತೆ ಮೇಕೆಯ ಸಿಡುಬಿನ ಕುಟುಂಬಕ್ಕೆ ಸೇರಿರುವ ವೈರಸ್ ಆಗಿರೋದ್ರಿಂದ ಪಶುವೈದ್ಯರು ಸದ್ಯದ ಮಟ್ಟಿಗೆ ಈ ಕುರಿ ಮೇಕೆಗಳಿಗೆ ನೀಡ್ತಕ್ಕಂತ ಸಿಡುಬಿನ ಲಸಿಕೆಯನ್ನೇ ಇತರ ಜಾನುವಾರುಗಳಿಗೂ ನೀಡ್ತಾ ಇದ್ದಾರೆ. ಇದರಿಂದಾಗಿ ಖಂಡಿತವಾಗ್ಲೂ ಜಾನುವಾರಿನಲ್ಲಿ ರೋಗ ನಿರೋಧಕ ಶಕ್ತಿ ಬರ್ತದೆ. ಮುಖ್ಯವಾಗಿ ನಾವು ಲಸಿಕೆ ನೀಡಿದ 10-21 ದಿನಗಳಲ್ಲಿ ರೋಗ ನಿರೋಧಕ ಸಾಮರ್ಥ್ಯ ಬಂದು ಮುಂದಿನ 1 ವರ್ಷಗಳ ಅವಧಿಯವರೆಗೆ ಈ ಸಾಮರ್ಥ್ಯ ಇರ್ತದೆ. ಹಾಗಾಗಿ ಖಂಡಿತವಾಗ್ಲೂ ಈ ಕಾಯಿಲೆ ಬಂದಾಗ ಚಿಕಿತ್ಸೆ ಮಾಡಿಸೋದಕ್ಕಿಂತ ಬರದ ಹಾಗೆ ತಡೆಗಟ್ಟಿಕೊಂಡು ಲಸಿಕೆಯನ್ನು ಹಾಕಿಸಿಕೊಂಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಲಂಪಿ ಚರ್ಮಗಂಟು ರೋಗವನ್ನು ನಿರ್ಮೂಲನೆ ಮಾಡಬಹುದು. ಹಾಗೆ ಹೇಳಿದಾಗ ಭಯ ಬೇಡ, ಎಚ್ಚರಿಕೆ ಅಂತೂ ಖಂಡಿತವಾಗ್ಲಿ ಇರಬೇಕಾಗುತ್ತೆ. ಪಶುಪಾಲನೆ ಇಲಾಖೆ ಈ ಒಂದು ಹಿನ್ನೆಲೆಯಲ್ಲಿ ಜನರಿಗೆ ತಿಳುವಳಿಕೆ ನೀಡುವ ಕೆಲಸಗಳನ್ನು ಮಾಡ್ತಾ ಇದೆ ಮತ್ತು ಉಪಚಾರ ನೀಡಲಿಕ್ಕೂ ವ್ಯವಸ್ಥೆ ಮಾಡಿದೆ. ಜೊತೆಗೆ ಕೆಲವೊಂದು ಪರ್ಯಾಯ ಮಾರ್ಗಗಳ ಹತ್ತಿರನು ನಮ್ಮ ರೈತರು ಅಥವಾ ಗಿಡಮೂಲಿಕೆ ಕೊಡುವ ಅನುಭವಿಗಳು ತಜ್ಞರು ಗಮನ ಹರಿಸಿದರೆ ರೈತರು ತಮ್ಮಲ್ಲೇ ಏನಾದರೂ ಉಪಚಾರ ಕೊಟ್ಟು ಉಪಶಮನ ಮಾಡಬಹುದಾ ಈ ಒಂದು ಸಮಸ್ಯೆಯನ್ನ? ಖಂಡಿತವಾಗ್ಲೂ ಈ ಲಂಪಿ ಚರ್ಮಗಂಟು ರೋಗಕ್ಕೆ ಮನೆಮದ್ದಾಗಿ ICR ಸಂಸ್ಥೆಗಳಿಂದ ಮನೆಮದ್ದನ್ನ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ರಾಸಿನ ಚರ್ಮದ ಮೇಲೆ ಇರತಕ್ಕಂತಹ ಗಂಟುಗಳು ಕ್ರಮೇಣ ಹೊಡೆದುಬಿಟ್ಟು ಗಾಯ ಏನಾರ ಆದಂತಹ ಸಂದರ್ಭದಲ್ಲಿ ಆ ಗಾಯಗಳಿಗೆ ನಮ್ಮಲ್ಲಿ ಲಭ್ಯ ಇರತಕ್ಕಂತಹ ಕುಪ್ಪಿ ಗಿಡ ಅಕ್ಯಾಲಿಫಾ ಇಂಡಿಕಾ ಅಂತಕ್ಕಂತಹ ಈ ಕುಪ್ಪಿ ಗಿಡದ ಎಲೆಯನ್ನ 100 ಗ್ರಾಂ ತೆಗೆದುಕೊಳ್ಬೇಕು. ಅದೇ ರೀತಿ ಮೆಹಂದಿ ಎಲೆ 100 ಗ್ರಾಮು, ಕೊಬ್ಬರಿ ಎಣ್ಣೆ 500 ml, ಹಾಗೆ ಬೇವಿನ ಎಲೆ 100 ಗ್ರಾಮು, ತುಳಸಿ ಎಲೆ 100 ಗ್ರಾಮು, ಮತ್ತೆ ಬೆಳ್ಳುಳ್ಳಿ 100 ಗ್ರಾಮು, ಹಾಗೆ ಅರಿಶಿಣ 50 ಗ್ರಾಮ್, ಇವಷ್ಟನ್ನು ಒಂದು ಗ್ರೈಂಡರ್ ಅಲ್ಲಿ ಹಾಕಿ ಅಥವಾ ಅರಿಯೋ ಕಲ್ಲಲ್ಲಿ ಇದನ್ನ ಪುಡಿ ಮಾಡಿ ಒಂದು ಪೇಸ್ಟ್ ರೀತಿ ಮಾಡ್ಕೋಬೇಕು. ಇದನ್ನ 500 ml ಬೇವಿನ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಈ ಚರ್ಮದ ಗಾಯಗಳಿಗೆ 1 ವಾರದಿಂದ 15 ದಿನಗಳವರೆಗೆ ಹಚ್ಚುತ್ತಾ ಬಂದಿದ್ದೆ ಆದಲ್ಲಿ ಗಾಯಗಳು ಸಂಪೂರ್ಣ ವಾಸಿ ಆಗ್ತದೆ. ಹಾಗೆಯೇ ಈ ಗಾಯದಿಂದ ಅರ್ತಕ್ಕಂತಹ ರೋಗ ಸಹ ಕಂಟ್ರೋಲ್ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ನಾನು ಆಗ್ಲೇ ಹೇಳಿದಾಗೆ ಕುಪ್ಪಿ ಗಿಡದ ಎಲೆ, ಮೆಹಂದಿ ಎಲೆ, ಮತ್ತೆ ಹಸಿಬೇವಿನ ಎಲೆ, ತುಳಸಿ ಎಲೆ, ಇವಿಷ್ಟು 100 ಗ್ರಾಮ್ ಅನ್ನು ತೆಗೆದುಕೊಳ್ತಕ್ಕಂಥದ್ದು, ಬೆಳ್ಳುಳ್ಳಿ 100 ಗ್ರಾಮು, ಅರಿಶಿಣ 50 ಗ್ರಾಮು, ಹಾಗೆ ಕೊಬ್ಬರಿ ಎಣ್ಣೆ 500 ml, ಮತ್ತೆ 500 ml ಬೇವಿನ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಇದನ್ನ ನೀವು ಮಾಡಿದ್ದೇ ಆದಲ್ಲಿ ಮನೆಮದ್ದಾಗಿ ಖಂಡಿತವಾಗಿಯೂ ಈ ಚರ್ಮಗಂಟನ್ನು ಲಂಪಿ ಚರ್ಮಗಂಟನ್ನು ನಾವು ವಾಸಿ ಮಾಡಬಹುದಾಗಿದೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ, ದುಡುಕಬಾರದು ಏನಪ್ಪಾ ಅನ್ನೋ ರೀತಿಯಲ್ಲಿ ಆತಂಕ ಪಟ್ಟುಕೊಂಡು ಅನಾಹುತಗಳಿಗೂ ದಾರಿ ಮಾಡಿಕೊಡ್ಬಾರ್ದು. ಚರ್ಮಗಂಟು ರೋಗ ಅಲ್ಲದಲ್ಲೇ ಇನ್ನೂ ಏನೇನೋ ಹೊಸ ಕಾಯಿಲೆಗಳು ಬರಬಹುದು, ಆದ್ರೆ ಎಚ್ಚರಿಕೆಯಿಂದ ಜಾಗೃತಿಯಿಂದ ಕೆಲಸಗಳನ್ನ ಮಾಡ್ಕೊಂತ ಹೋದ್ರೆ ಅನುಕೂಲವೇ. ಕೆಲವೊಂದು ಸಮಸ್ಯೆಗಳ ಹಿನ್ನೆಲೆಯಲ್ಲಿ ನಂಬಿಕೆಗಳು ಗೂಡು ಕಟ್ಬಿಡ್ತವೆ, ಗಂಟು ಮಾಡಿಬಿಡ್ತವೆ. ಈ ಚರ್ಮಗಂಟು ಕಾಯಿಲೆಗೆ ಸಂಬಂಧಿಸಿದಂತೆ ಜನರಲ್ಲಿ ಇರುವ ಅಪನಂಬಿಕೆಗಳು, ಮೂಢನಂಬಿಕೆಗಳು ಅಥವಾ ಅನಾಚಾರಗಳು ಏನೇನೋ ಅನ್ಕೊಂಡು ನಿಮ್ಮಂತವರು ಗಮನಿಸ್ತಾ ಇರ್ತೀರಿ, ಹೇಳಿ. ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಕೆಲವು ಜನ ಕರೆ ಮಾಡಿಬಿಟ್ಟು ನಮ್ಗೂ ಕೇಳ್ತಾ ಇರ್ತಾರೆ, ಸರ್ ಚರ್ಮಗಂಟು ಕಾಯಿಲೆ ಹಾಲು ಕುಡಿಯೋದ್ರಿಂದ ಮನುಷ್ಯರಿಗೂ ಬರುತ್ತೆ ಸರ್ ಅಂತಂದು. ಇದೊಂದು ಶುದ್ಧ ಸುಳ್ಳು ಅಂತ ಹೇಳ್ಬೋದು. ನಾನು ಆಗ್ಲೇ ಹೇಳಿದಾಗೆ ಈ ಕಾಯಿಲೆ ಯಾವುದೇ ಕಾರಣಕ್ಕೂ ಮನುಷ್ಯರಿಗೆ ಬರೋದಿಲ್ಲ. ಹೌದು, ಈ ವೈರಸ್ ಹಾಲಿನ ಮುಖಾಂತರ ದೇಹದಿಂದ ಹೊರಹಾಕಲ್ಪಡ್ತದೆ. ಆದ್ರೆ ಹಸಿ ಹಾಲನ್ನ ನಾವೇನು ಕುಡಿಯೋದಿಲ್ಲ, ಸಾಧಾರಣವಾಗಿ ಹಾಲನ್ನ ಚೆನ್ನಾಗಿ ಕುದಿಸಿ ಕುಡಿಯೋದ್ರಿಂದ ಈ ವೈರಸ್ ಬದುಕುಳಿಯುವ ಸಂಭವ ಕಡಿಮೆ ಇರ್ತದೆ ಮತ್ತು ಯಾವುದೇ ಕಾರಣಕ್ಕೂ ಮನುಷ್ಯರಿಗೆ ಈ ಕಾಯಿಲೆ ಬರೋದಿಲ್ಲ. ಹಾಗೆ ಇನ್ನೊಂದು ಮೂಢನಂಬಿಕೆನೋ ಅಥವಾ ಒಂದು ಅಪನಂಬಿಕೆ ಕೇಳ್ತಕ್ಕಂಥದ್ದು ಏನಂತಂದ್ರೆ ರೋಗಗ್ರಸ್ತ ರಾಸಿನ ಹಾಲು ಕುಡಿಯೋದ್ರಿಂದ ಈ ರೋಗ ಮನುಷ್ಯರಿಗೆ ಬರುತ್ತೆ ಅಂತ ಹೇಳ್ತಾರೆ. ನಾನು ಆಗ್ಲೇ ಹೇಳಿದಾಗೆ ಈ ಸಿಡುಬು ಜಾತಿಯ ವೈರಸ್ ಆದ್ರೂ ಸಹ ಹಾಲಿನ ಮುಖಾಂತರ ಹೊರಗ್ ಬಂದ್ರೂ ಸಹ ನಮ್ಮ ಈ ಆಹಾರ ಪದ್ಧತಿಯಲ್ಲಿ ನಾವು ಚೆನ್ನಾಗಿ ಕುದಿಸಿ ಕುಡಿಯೋದ್ರಿಂದ ಈ ಕಾಯಿಲೆ ಯಾವುದೇ ಕಾರಣಕ್ಕೂ ಮನುಷ್ಯರಿಗೆ ಬರೋದಿಲ್ಲ. ಹಾಗಾಗಿ ನಾವು ಈ ರೋಗಗ್ರಸ್ತ ಪ್ರಾಣಿಯ ಹಾಲನ್ನು ಚೆನ್ನಾಗಿ ಕುದಿಸಿ ಕುಡಿಯತಕ್ಕಂಥದ್ದು ಇರಬಹುದು ಅಥವಾ ಪ್ಯಾಶ್ಚರೈಸೇಷನ್ ಮೂಲಕ ನಾವು ಹಾಲನ್ನ ಮಾಡಿ ಕುಡಿತಕ್ಕಂತಹ ಸಂದರ್ಭಗಳು ಇರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಚರ್ಮಗಂಟು ಕಾಯಿಲೆಯ ವೈರಸ್ ಮನುಷ್ಯರಿಗೆ ಬರೋದಿಲ್ಲ ಮತ್ತು ಮನುಷ್ಯರಲ್ಲಿ ಯಾವುದೇ ತರಹದ ರೋಗವನ್ನ ಇದು ತರೋದಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಂಬಿಕೆಗಳು ಬೇಕು, ಅವು ಅರ್ಥಪೂರ್ಣವಾಗಿರಬೇಕು ಮತ್ತು ಅನುಕೂಲಕರವಾಗಿರಬೇಕು. ಚರ್ಮಗಂಟು ರೋಗ ಅನೇಕ ಕಡೆ ಭೀತಿಯನ್ನು ಹುಟ್ಟಿಸಿದೆ, ಜಾನುವಾರುಗಳು ರೈತರಿಂದ ದೂರವಾಗಿದ್ದಾವೆ. ರಾಜ್ಯದಲ್ಲಿ ಸುಮಾರು ಎಷ್ಟು ಜಾನುವಾರುಗಳು ಈ ಒಂದು ಕಾಯಿಲೆಗೆ ತುತ್ತಾಗಿರಬಹುದಂತ ನಿಮ್ಮ ಗಮನಕ್ಕೆ ಬಂದಿದೆ? ಒಂದು ಅಂದಾಜು ಮಾಹಿತಿ ಪ್ರಕಾರ 5-10% ರಾಸುಗಳಲ್ಲಿ ಇದು ಕಾಣಿಸ್ಕೊಂಡಿದೆ. ಹಾಗೆಯೇ ಒಂದು ಮರಣದ ಪ್ರಮಾಣ ಸಹ 5-10% ಪ್ರಮಾಣದಲ್ಲೇ ಇದೆ ಅಂತ ಹೇಳ್ಬೋದು. ಆದರೆ ತಕ್ಷಣಕ್ಕೆ ಎಚ್ಚೆತ್ತುಕೊಂಡ ರೈತರು ಚಿಕಿತ್ಸೆಯನ್ನ ಪ್ರಾರಂಭಿಸಿದಂತಹ ಸಂದರ್ಭಗಳಲ್ಲಿ ಇದು ವಾಸಿ ಕೂಡ ಆಗಿದೆ. ತಮಗೆ ಗೊತ್ತಿರುವ ಹಾಗೆ ಕಳೆದ ಸಾಲಿನಲ್ಲಿ ಈ ರೋಗ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇತ್ತು, ಬಟ್ ಈ ಒಂದು ವರ್ಷದಲ್ಲಿ ತುಂಬಾ ಭಾಗಗಳಲ್ಲಿ ತೀವ್ರಗತಿಯಲ್ಲಿ ಕಾಣಿಸ್ಕೊಂಡಿದೆ. ಇವನ್ನು ಕಳೆದ ಸಲಹ ನಮ್ಮ ಫಾರ್ಮ್ನಲ್ಲೂ ಸಹ ಒಂದು ಹಸುಗೆ ಕಾಣಿಸ್ಕೊಳ್ತು, ಬಟ್ ತಕ್ಷಣಕ್ಕೆ ನಾವು ಸ್ಪಂದಿಸಿ ಅದಕ್ಕೆ ಚಿಕಿತ್ಸೆ ನೀಡೋದ್ರಿಂದ ಮುಂದಿನ ಒಂದು ವಾರದಲ್ಲೇ ಅದು ಫುಲ್ ಚೇತರಿಸಿಕೊಂಡು ಇವಾಗ ಒಂದು ಗಂಟೆ ಸಹ ನೀವು ನೋಡಿದ್ರೆ ಕಾಣೋದಿಲ್ಲ. ಆ ರೀತಿ ಇದೆ. ಏನಂದ್ರೆ ಇದರಲ್ಲಿ ಕಾಯಿಲೆ ಕಾಣ್ತು, ಏನಪ್ಪ ನಮ್ಮ ರಾಸುಗಳಲ್ಲಿ ಗಂಟು ಕಾಣಿಸ್ಕೊಳ್ತು, ಮುಂದೇನೋ ಹೇಗೋ ಅಂತ ಭಯಪಟ್ಟು ಕೂರೋದ್ರ ಬದಲಿಗೆ ತಕ್ಷಣಕ್ಕೆ ನಿಮ್ಮ ಹತ್ತಿರದ ಪಶುವೈದ್ಯರನ್ನ ಸಂಪರ್ಕಿಸಿದ್ದೇ ಆದಲ್ಲಿ ಅವರು ಖಂಡಿತವಾಗಿ ನಿರ್ದಿಷ್ಟವಾದ ಚಿಕಿತ್ಸೆ ಇದೆ ಅದನ್ನ ಕೊಡ್ತಾರೆ. ಅಂದ್ರೆ ಅದು ಅಗೇನ್ ನೀವು ರೈತರು ಒಂದು ದಿನ ಕರೆದೆ ಎರಡು ದಿನ ಕರೆದೆ ನಾನು ಮಾಡಿಸ್ದೆ ಮತ್ತೆ ಬಿಟ್ಟೆ ಅಂತ ಆ ರೀತಿ ಮಾಡಬಾರ್ದು. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಇದು ವೈರಸ್ ಕಾಯಿಲೆ ಆಗಿರೋದ್ರಿಂದ ಈ ಚಿಕಿತ್ಸಾ ಅವಧಿ ಕೂಡ ಜಾಸ್ತಿ ಇರುತ್ತೆ. ಸಾಧಾರಣವಾಗಿ ಒಂದು ವಾರದಿಂದ 15 ದಿವಸ ಈ ಚಿಕಿತ್ಸೆಯನ್ನು ತೆಗೆದುಕೊಳ್ತದೆ. ಆ ನಿಟ್ಟಿನಲ್ಲಿ ಸರಿಯಾದ ರೀತಿಯಲ್ಲಿ ಪಶುವೈದ್ಯರು ಹೇಗೆ ಸೂಚನೆ ನೀಡುತ್ತಾರೋ ಆ ರೀತಿಯಲ್ಲಿ ಚಿಕಿತ್ಸೆಯನ್ನ ಮಾಡಿಸಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಈ ಕಾಯಿಲೆಯನ್ನ ತಡೆಗಟ್ಟಬಹುದು. ಡಾಕ್ಟ್ರೆ, ಒಂದು ಆಲೋಚನೆ ಈಗ ನೆನಪಾಯ್ತು. ಸಾವು ಸಂಭವಿಸಿದಾಗ ನಷ್ಟ ಸಂಪೂರ್ಣವಾಗಿ ರೈತನ ಮೇಲೆ ಆಗೋದ್ಕಿಂತ ಈಗೆಲ್ಲ ಜಾನುವಾರುಗಳಿಗೆ ವಿಮೆಯನ್ನು ಮಾಡಿಸಿ ಆ ಮೂಲಕ ಸರಿದೂಗಿಸಿಕೊಳ್ತಾರೆ, ಈ ಕುರಿತು ನಿಮ್ಮ ಸಲಹೆ? ಖಂಡಿತವಾಗ್ಲು. ಯಾಕಂದ್ರೆ ಮೊದಲೆಲ್ಲ ಆದ್ರೆ ಏನಾರು ರಾಸ ಆಯ್ತು ಅಂತಂದ್ರೆ ಒಬ್ಬ ಏನಾರು ಸಣ್ಣ ರೈತ ಅದನ್ನೇ ನಂಬ್ಕೊಂಡು ಏನಾರು ಜೀವನ ನಡೆಸ್ತಾ ಇದ್ರೆ ಕಂಪ್ಲೀಟ್ ಮುಂದೇನು ಅನ್ನೋ ಸ್ಥಿತಿ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರೈತರಲ್ಲೂ ಸಹ ಕೆಲವು ಜನರಲ್ಲಿ ಅವೇರ್ನೆಸ್ ಇದೆ, ಹಾಗೇನೆ ರೈತರು ಸಹ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಹೈನುಗಾರಿಕೆ ಇರಬಹುದು, ಹಂದಿ ಸಾಕಣೆ ಇರಬಹುದು, ಅಥವಾ ಮೇಕೆ ಸಾಕಣೆ ಇರಬಹುದು, ಯಾವುದೇ ಒಂದು ಸಾಕಣೆಯಲ್ಲಿ ಅನಿರೀಕ್ಷಿತವಾದಂತಹ ತಿರುವುಗಳು ಬರೋದು ಸರ್ವೇ ಸಾಮಾನ್ಯ. ಬಂದಂತಹ ಸಂದರ್ಭದಲ್ಲಿ ರಾಸ ಏನಾದ್ರೂ ತೀರ್ಕೊಂಡು ಹೋಯ್ತು ಅಂತಂದ್ರೆ ಅವರಿಗೆ ತುಂಬಾನೇ ಲಾಸ್ ಆಗ್ತದೆ. ಸೊ ಇದನ್ನ ಅವಾಯ್ಡ್ ಮಾಡುವ ದೃಷ್ಟಿಯಿಂದನ ಖಂಡಿತವಾಗ್ಲು ತಮ್ಮ ರಾಸುಗಳಿಗೆ ವಿಮೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ತುಂಬಾ ಸೂಕ್ತ ಅಂತ ಹೇಳ್ತೇನೆ. ನೀವೇನ್ ಮಾಡ್ಬೇಕಂತಂದ್ರೆ ಹತ್ತಿರದ ಪಶುವೈದ್ಯರನ್ನ ಸಂಪರ್ಕಿಸಿದ್ದೆ ಆದಲ್ಲಿ ಅವರು ಬಂದು ನಿಮ್ಮ ರಾಸುವಿನ ಪ್ರಸ್ತುತ ಮಾರುಕಟ್ಟೆ ಬೆಲೆಯನ್ನ ಕಟ್ಟಿಬಿಟ್ಟು ಕಿವಿಗೆ ಓಲೆಯನ್ನು ಹಾಕಿ ಅವರು ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಆ ಸರ್ಟಿಫಿಕೇಟ್ ಅನ್ನು ಅವರೇ ತಿಳಿಸ್ತಕ್ಕಂತಹ ಒಂದು ವಿಮಾ ಕಂಪನಿಗಳಿಗೆ ನೀಡಿದ್ದೆ ಆದಲ್ಲಿ ಮತ್ತೆ ವಿಮಾ ಕಂತು ತುಂಬಾ ಕಡಿಮೆ ಇರ್ತದೆ. ಸಾಧಾರಣವಾಗಿ ಆ ರಾಸಿನ 5-6% ಏನೋ ಇರ್ತದೆ. ಅದನ್ನ ಕಟ್ಟಿದ್ದೆ ಆದಲ್ಲಿ ಈ ರೀತಿಯ ಕಾಯಿಲೆಗಳು ಬಂದು ಸತ್ತಂತಹ ಸಂದರ್ಭದಲ್ಲಿ ನಿಮ್ಮ ಜಾನುವಾರಿನ 75-100% ಅಷ್ಟು ಹಣ ನಿಮಗೆ ವಾಪಸ್ ಬರ್ತದೆ. ಇದರಿಂದಾಗಿ ಮುಂದೆ ನೀವು ಇನ್ನೊಂದು ರಾಸನ್ನ ಖರೀದಿ ಮಾಡಿ ಹೈನುಗಾರಿಕೆ ಇರಬಹುದು, ಯಾವ್ದು ಹಂದಿ ಸಾಕಣೆ, ಇದನ್ನು ಮಾಡ್ಲಿಕ್ಕೆ ನಿಮಗೆ ಸಹಕಾರಿಯಾಗ್ತದೆ. ಆ ಒಂದ್ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಎಲ್ಲಾ ರೈತರು ತಮ್ಮ ಜಾನುವಾರುಗಳಿಗೆ ವಿಮೆ ಮಾಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆಲೋಚಿಸಬೇಕಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಚರ್ಮಗಂಟು ರೋಗ ಕುರಿತಂತೆ ತಾವು ಸಲಹೆಗಳನ್ನು ನೀಡಿದ್ರಿ ಮತ್ತು ಪರಿಹಾರದ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ. ರೈತರು ಜಾಗೃತರಾಗಿ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಲಿ. ಕೊಡಗು ಜಿಲ್ಲೆಯಲ್ಲಿ ಎಲ್ಲಿ ಹೆಚ್ಚು ಈ ಒಂದು ಕಾಯಿಲೆ ಇರಬಹುದು ಅಂತ ಹೇಳ್ತೀರಿ? ಸಾಧಾರಣವಾಗಿ ಬಯಲು ಪ್ರದೇಶಗಳಿರ್ಬೋದು, ಸೋಮವಾರಪೇಟೆ ಭಾಗದಲ್ಲೂ ಈ ಕಾಯಿಲೆ ಕಾಣಿಸ್ಕೊಂಡಿದೆ, ಕುಶಾಲನಗರಗಳಲ್ಲೂ ಕಾಣಿಸ್ಕೊಂಡಿದೆ, ಹಾಗೇನೆ ಇಲ್ಲಿ ನಮ್ಮ ವಿರಾಜಪೇಟೆ ಭಾಗದಲ್ಲೂ ಅಲ್ಲಲ್ಲಿ ಕಾಣಿಸ್ಕೊಂಡಿದೆ. ಬಟ್ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದಲ್ಲಿ ನಮ್ಮ ಕೊಡಗಿನಲ್ಲಿ ಈ ಕಾಯಿಲೆ ಒಂದು ಕಂಟ್ರೋಲ್ ಅಥವಾ ನಿರ್ವಹಿಸಬೇಕಾದಂತಹ ಮಟ್ಟದಲ್ಲಿ ಇದೆ ಅಂತ ಹೇಳ್ಬೋದು. ಆದ್ರೂ ಸಹ ಈ ಒಂದು ಕಾಯಿಲೆ ಇನ್ನು ಸಂಪೂರ್ಣವಾಗಿ ಹೋಗಿಲ್ಲ. ಹಾಗಾಗಿ ಏನಾಗುತ್ತೆ, ಈಗ ಕೃಷಿ ಮೇಳ ಪಶುಮೇಳಗಳಿರ್ಬೋದು ಅಥವಾ ಹೊರ ಜಿಲ್ಲೆಯಿಂದ ನಾವೇನಾದ್ರು ಜಾನುವಾರು ತಂದಂತಹ ಸಂದರ್ಭದಲ್ಲಿ ಸಹ ಈ ಕಾಯಿಲೆ ಹರಡುವ ಸಂಭವ ಇರ್ತದೆ. ಹಾಗಾಗಿ ಈ ಕಾಯಿಲೆ ಬಂದ ತಕ್ಷಣ ಭಯ ಪಡೋದು ಬೇಡ, ಆದ್ರೆ ಎಚ್ಚರ ವಹಿಸಿ ನೀವು ಪಶುವೈದ್ಯರಿಗೆ ತಿಳಿಸಿ ಚಿಕಿತ್ಸೆಯನ್ನ ಪಡೆಯಬಹುದಾಗಿದೆ. ಹಸುಗಳಿಗೆ ಎಮ್ಮೆಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಯಾವ್ದ್ರಲ್ಲಿ ಹೆಚ್ಚು ಅಂತ ಹೇಳ್ತೀರಿ? ಹೆಚ್ಚಿನ ಸಂದರ್ಭದಲ್ಲಿ ಹಸುಗಳಲ್ಲೇ ಕಾಣಿಸ್ಕೊಳ್ತದೆ, ಎಮ್ಮೆಗಳಲ್ಲೂ ಸಹ ಬರ್ತದೆ. ಬಟ್ ನಾನು ಆಗ್ಲೇ ಹೇಳಿದಾಗೆ ಹಸು ಮತ್ತೆ ಎತ್ತುಗಳಲ್ಲಿ 31-40% ಈ ಕಾಯಿಲೆ ಕಾಣಿಸ್ಕೊಳ್ತದೆ. ಅಂದ್ರೆ ಎಮ್ಮೆಗಳೇ ಹೊರಟು ಎಮ್ಮೆಗಳೇ ಈ ಒಂದು ರೋಗಕ್ಕೆ ಅಷ್ಟೊಂದು ತುತ್ತಾಗುದಿಲ್ಲ ಅಂತ ಹೇಳ್ತೀರಾ? ಇದನ್ನ ನೋಡಿದ್ರೆ ಹೌದು ಅನ್ಸುತ್ತೆ. ಬಟ್ ಹಾಗಂತ ಏನಿಲ್ಲ, ಎಕ್ಸ್ಪೋಜರ್ ಅಂದ್ರೆ ಈಗ ಸೊಳ್ಳೆ ಮತ್ತೆ ನೊಣಗಳಿಗೆ ಯಾವ ಪ್ರಾಣಿ ಜಾಸ್ತಿ ಎಕ್ಸ್ಪೋಸ್ ಆಗುತ್ತೋ ಅಂತ ಸಂದರ್ಭದಲ್ಲಿ ಕಾಯಿಲೆ ಅದಕ್ಕೆ ಜಾಸ್ತಿ ಬರುತ್ತೆ. ಅಂತೂ ಹಸುಗೆ ಕಂಪೇರ್ ಮಾಡಿದಾಗ ಎಮ್ಮೆಲಿ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅಂತ ಹೇಳ್ಬಹುದು. ಎಮ್ಮೆ ಚರ್ಮದವ್ರು ಅಂತ ಹೇಳ್ತಾರಲ್ಲ, ಹೀಗೂ ಇರ್ಬೋದೇನೋ? ಹಸುವಿನ ಚರ್ಮ ಒಂದು ರೀತಿಯಲ್ಲಿ ಸೂಕ್ಷ್ಮ, ಅದಕ್ಕೆ ಬೇಗ ಸೊಳ್ಳೆ ಅಥವಾ ನೊಣ ಚುಚ್ಚಿ ಕಚ್ಚಿ ರಕ್ತ ಹೀರೋದ್ರ ಮೂಲಕ ರೋಗವನ್ನ ಹರಡ್ಲಿಕ್ಕೂ ನೆರವಾಗ್ತವೆ. ಎಮ್ಮೆ ಚರ್ಮ ಗಟ್ಟಿ ಅನ್ಕೊಂಡು ಜನ ಮಾತಾಡೋದಿಲ್ಲ, ಇದು ಒಂದು ಸಣ್ಣ ಅಂಶ ಕಾರಣವಾಗಬಹುದೇನೋ ಹೆಚ್ಚು ಎಮ್ಮೆಗಳಿಗೆ ಹರಡದೇ ಇರೋದು ಅಥವಾ ಕಾಣಿಸ್ತಾ ಇರೋದು ಅಲ್ವಾ? ಹೌದು ಹೌದು, ಅದೇ ಕಾಕತಾಳಿ ಅಂತ ಹೇಳ್ಬಹುದು. ಅಂತೂ ವೈಜ್ಞಾನಿಕವಾದಂತ ಯಾವುದೇ ಸಂಶೋಧನೆಗಳಿಲ್ಲ, ಈ ಸಂದರ್ಭದಲ್ಲಿ ನಾವು ಆ ರೀತಿ ಅಸಂಪ್ಷನ್ ಮಾಡ್ಕೋಬಹುದೇನೋ. ಅಲ್ಲ, ಪಶುವೈದ್ಯರಾಗಿ ತಾವು ಹೇಳಿ, ಎಮ್ಮೆ ಚರ್ಮಕ್ಕೂ ಹಸುವಿನ ಚರ್ಮಕ್ಕೂ ಹೋಲಿಕೆ ಮಾಡಿ ನೋಡಿದ್ರೆ ಯಾವುದು ಸೂಕ್ಷ್ಮ? ಖಂಡಿತವಾಗ್ಲೂ ಆ ವಿಚಾರ ನೋಡಿದಾಗ ಹಸುವಿನ ಚರ್ಮ ಯಾವತ್ತೂ ಸೂಕ್ಷ್ಮನೆ, ಹಾಗೆ ಎಮ್ಮೆ ಚರ್ಮ ಸ್ವಲ್ಪ ದಪ್ಪನೆ ಇರ್ತದೆ, ಹಾಗೆ ಎಮ್ಮೆ ಬುದ್ಧಿನ ಸ್ವಲ್ಪ ಮಂದ ಅಂತ ಹೇಳ್ತಾರಲ್ಲ, ಆ ರೀತಿ ಅದು ಮಂದ ಅನ್ನಂತಲೂ ಹೇಳ್ಬಹುದು ನಾವು. ನಮ್ಮ ಹಿರಿಯರ ಕೆಲವೊಂದು ಗಾದೆಗಳು, ಅನಿಸಿಕೆಗಳು, ಅಭಿಪ್ರಾಯಗಳು ವೈಜ್ಞಾನಿಕವಾಗಿನೂ ನೆಲೆಯನ್ನ ಇಟ್ಕೊಂಡಿರ್ತವೆ, ಅದರದ್ದಾದ ಆಧಾರವೂ ಇರುತ್ತೆ. ಒಳ್ಳೆ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡ್ರೆ ಚರ್ಮಗಂಟು ರೋಗ ಇದರ ಪರಿಚಯ ಮತ್ತೆ ರೋಗದ ಲಕ್ಷಣ ಹಾಗೆ ಹತೋಟಿ ಮುಂಜಾಗ್ರತೆ ಕ್ರಮಗಳು ಮೂಢನಂಬಿಕೆಗಳು ಮತ್ತಿತರ ಸಂಗತಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಹೇಳಿದ್ರಿ. ತಮಗೆ ಧನ್ಯವಾದಗಳು ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಕೇಳಿದ್ರೆ ಇದುವರೆಗೆ ಚರ್ಮಗಂಟು ರೋಗ ರಾಜ್ಯದಲ್ಲಿ ಅಲ್ಲಲ್ಲಿ ಕಾಣಿಸಿಕೊಂಡಿದೆ, ಒಂದು ರೀತಿಯಲ್ಲಿ ಭಯವನ್ನು ಹುಟ್ಟಿಸಿದೆ. ಪಶುಪಾಲನಾ ಇಲಾಖೆ ಮತ್ತು ತಜ್ಞರು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ನೀವು ಸಹ ಗಮನ ಹರಿಸಿದರೆ. ಈ ಕುರಿತಂತೆ ಇವತ್ತು ವಿಚಾರಗಳನ್ನು ತಿಳಿಸಿದವರು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಪಶುವೈದ್ಯರಾಗಿರುವ ಡಾಕ್ಟರ್ ಎಸ್ ಎ ಸುರೇಶ್ ಅವರು. ಅವರ ಸಂಖ್ಯೆ ನಿಮಗಾಗಿ ಶ್ರೋತೃಗಳೇ 9482425277 9482425277 ಮತ್ತೊಂದು 9632843643 9632843643 ಪೇಟೆದಾರಣಿ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 12,750 ರೂಪಾಯಿಂದ 13,100 ರೂಪಾಯಿ, ಅರೇಬಿಕಾ ಚೆರಿ 6,400 ರೂಪಾಯಿಂದ 6,700 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 8,250 ರೂಪಾಯಿಂದ 8,500 ರೂಪಾಯಿ, ರೊಬೆಸ್ಟಾ ಚೆರಿ 4,175 ರೂಪಾಯಿಂದ 4,250 ರೂಪಾಯಿ, ಕಾಳುಮೆಣಸು ಕ್ವಿಂಟಲ್ಗೆ 48,000 ರೂಪಾಯಿಂದ 50,000 ರೂಪಾಯಿ, ಒಣ ಅಡಿಕೆ ಕ್ವಿಂಟಲ್ಗೆ 58,000 ರೂಪಾಯಿಂದ 49,000 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಇನ್ನು ನಾಳಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು ಕುಶಾಲ್ ನಗರ ಮಡಿಕೇರಿ. ಇಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ವಿವಿಧ ಸಾಲ ಸೌಲಭ್ಯ, ಠೇವಣಿ ಮೇಲೆ ಆಕರ್ಷಕ ಬಡ್ಡಿದರ, ಚಿಟ್ ಫಂಡ್ ಹಾಗೂ ಇ ಸ್ಟ್ಯಾಂಪ್ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಶಾಖೆಯನ್ನು ಸಂಪರ್ಕಿಸಿ. ಸುದ್ದಿ ಜೊಂಪಿ ಓದುತ್ತಿರುವ ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆನ ಕಡೆಯಿಂದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಇವರ ಕೂಡು ಕೂಟಲಿ ಇಂದು ಮಡಿಕೇರಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಜಿಲ್ಲಾ ಮಟ್ಟದ ಚಾಕ್ರಿ ಮೇಳ ನಡೆದು ಕಾರ್ಯಕ್ರಮನ ಶಾಸಕ ಮಂಡೇಪಂಡ ಪಿ ಅಪ್ಪುಚ್ಚು ರಂಜನ ಉದ್ಘಾಟನೆ ಮಾಡಿದ್ರು. ಅಲ್ಲಿಂದ ಮಾತನಾಡಿ ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆನ ಕಡೆಯಿಂದ ಯುವಜನ ತಮ್ಮ ಭವಿಷ್ಯನ ಕಟ್ಟಿಕೊಳ್ಳುವ ಉದ್ದೇಶದಿಂದ ಎಲ್ಲ ತಾಲೂಕು ಹಂಗೆ ಜಿಲ್ಲಾ ಮಟ್ಟದಲ್ಲಿ ಚಾಕ್ರಿ ಮೇಳನ ಏರ್ಪಾಡು ಮಾಡಿಕೊಂಡಳು. ಇದರ ಪ್ರಯೋಜನ ಯುವಜನ ಪಡ್ಕೊಳ್ಳೋಕ್ಕೂ, ಚಾಕ್ರಿ ಸಿಕ್ಕಕನ ಹಿಂದೆ ನಿಲ್ಲದೆ ತುಂಬಾ ಕುಸಿಲಿ ಆ ಚಾಕ್ರಿನ ಮಾಡೋಕ್ಕೂ ಆಗ ಆತ್ಮವಿಶ್ವಾಸ ಜಾಸ್ತಿ ಆದೆ. ಒಂದು ಚಾಕ್ರಿಲಿ ಪಡ್ಕೊಂಡ ಕೌಶಲ್ಯ ತರಬೇತಿ ಮುಂದಿನ ಚಾಕ್ರಿಗೆ ಅನುಕೂಲ ಆತೆ ಅಂತ ಹೇಳ್ದು. ನಗರಸಭೆ ಅಧ್ಯಕ್ಷೆ ಅನಿತಾ ಪೂಯವ್ ಮಾತಾಡಿ, ಚಾಕ್ರಿನೇ ಇಲ್ಲೇತ ಕೂರುವ ಬದಲು ಸಿಕ್ಕುವ ಕೆಲಸಲ್ಲಿ ಒಳ್ಳ ಅನುಭವ ಹಂಗೆ ತರಬೇತಿನ ಪಡ್ಕೊಂಡ್ರೆ ಒಳ್ಳ ಸಾಧನೆ ಮಾಡಿಕೆ ಸಾಧ್ಯ ಆದೆ ಅಂತ ಹೇಳ್ದು. ಚಾಕ್ರಿ ಮೇಳಲ್ಲಿ 191 ಜನ ಭಾಗವಹಿಸಿದ್ದು, 15 ಜಾಸ್ತಿ ಹೆಸರು ಪಡೆದ ಖಾಸಗಿ ಕಂಪನಿಯು ಬಂದಿದ್ದು, 101 ಜನ ತಾತ್ಕಾಲಿಕ ಆಯ್ಕೆ ಪಟ್ಟಿಲಿ ಆಯ್ಕೆಯಾಗಳು. ಹಂಗೆ ಇದೇ ತಿಂಗಳ ತಾರೀಕು 20 ಗೋಣಿಕೊಪ್ಪ ಕಾವೇರಿ ಪದವಿ ಕಾಲೇಜಲ್ಲಿ ಚಾಕ್ರಿ ಮೇಳ ಕಾರ್ಯಕ್ರಮ ಏರ್ಪಾಡಾಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಸಹಕಾರದಲ್ಲಿ ಅರೆಭಾಷೆ ದಿನಾಚರಣೆ ಕಾರ್ಯಕ್ರಮ ನಿನ್ನೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಬೆಂಗಳೂರು, ಕೊಡಗು ಗೌಡ ಸಮಾಜ ಬೆಂಗಳೂರು, ಮೈಸೂರು, ಮಡಿಕೇರಿ, ಕುಶಾಲನಗರ, ಮರಗೋಡು, ಮೂರ್ನಾಡು, ಪಿರಿಯಾಪಟ್ಟಣ, ಭಾಗಮಂಡಲ ಗೌಡ ಸಮಾಜ ಚೇರಂಬಾಣೆ ಸೇರಿದಂಗೆ ಸುಮಾರು ಗೌಡ ಸಮಾಜದ ತುಂಬಾ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ ವರದಿಯಾಟು. ಕಳೆದ ತಾರೀಕು 9 ಮತ್ತು 10ಕ್ಕೆ ಉಡುಪಿಲಿ ನಡೆದ ರಾಷ್ಟ್ರಮಟ್ಟದ ಫಸ್ಟ್ ಸೌತ್ ಇಂಡಿಯಾ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಓಪನ್ ಚಾಂಪಿಯನ್ಶಿಪ್ 2022ರಲ್ಲಿ ಬಲ್ಲಮಾವುಟಿ ಗ್ರಾಮದ ಎಡಿಕೇರಿ ವಿಶಾಲಾಕ್ಷವು ಭಾಗವಹಿಸಿ 800 ಮೀಟರ್ ಓಟಲ್ಲಿ ಚಿನ್ನದ ಪದಕ, ಹಂಗೆ 3 ಕಿಲೋಮೀಟರ್ ನಡೆಯುವ ಪೈಪೋಟಿಯಲ್ಲಿ ಚಿನ್ನದ ಪದಕ ಪಡ್ಕೊಂಡು ಸಾಧನೆ ಮಾಡಿ ಬರುವ ಮೇ ತಿಂಗಳಲ್ಲಿ ಸೌತ್ ಕೊರಿಯಾದಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಮಟ್ಟದ ಆಟೋಟಕ್ಕೆ ಆಯ್ಕೆಯಾಗಳು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳೆ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪೊನ್ನಂಪೇಟೆ ತಾಲೂಕಿನ ಪೊನ್ನಂಪೇಟೆ ಹೋಬಳಿನ ತಿತಿಮತಿ ಗ್ರಾಮದ ಸಮುದಾಯ ಭವನದಲ್ಲಿ ನಡೆದೇ ಅಂತ ಹೆಚ್ಚುವರಿ ಜಿಲ್ಲಾಧಿಕಾರಿಗ ತಿಳಿಸಿದಳು. ಕೊಡಗು ಜಿಲ್ಲಾ ಗೃಹ ರಕ್ಷಕ ದಳದ ಕಡೆಯಿಂದ ಗೃಹ ರಕ್ಷಕ ದಿನಾಚರಣೆ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 19ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿನ ಅಂಗಳಲ್ಲಿ ಏರ್ಪಾಡಾಟು. ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ವಾಣಿಜ್ಯಶಾಸ್ತ್ರ ವಿಭಾಗದ ಕಡೆಯಿಂದ ಕಲಿಕೆಯೊಂದಿಗೆ ಸಂಪಾದನೆ ಅಂತ ಹೇಳುವ ಪರಿಕಲ್ಪನೆ ನಡೆಯಲಿ. ಇದೇ ತಿಂಗಳ ತಾರೀಕು 19 ಮತ್ತು 20ಕ್ಕೆ 2 ದಿನ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆ ಮುಟ ಗೋಣಿಕೊಪ್ಪದ ಪರಿಮಳ ಮಂಗಳ ವಿಹಾರಲ್ಲಿ ಉತ್ತಮ್ ಉತ್ಸವ ಅಂತ ಹೇಳುವ ಮಾರಾಟ ಮೇಳ ಏರ್ಪಾಡಾಟು. ತೋಟಗಾರಿಕಾ ಇಲಾಖೆ ಜಿಲ್ಲಾ ಪಂಚಾಯತಿನ ಕಡೆಯಿಂದ ಅನ್ಯಾಳ ಚೆಂಬು ಸಮುದಾಯ ಭವನಲ್ಲಿ ಪರಿಶಿಷ್ಟ ಜಾತಿನ ರೈತರಿಗೆ ಜೇನು ಕೃಷಿನ ಕುರಿತು ಒಂದು ದಿನದ ತರಬೇತಿ ಕಾರ್ಯಕ್ರಮ ನಡೆದಿತು. ಇದೇ ಹೊತ್ತಲ್ಲಿ ಜೇನು ಪೆಟ್ಟಿಗೆ, ಜೇನು ಕುಟುಂಬ, ಹಂಗೆ ಕಬ್ಬಿಣದ ಸ್ಟ್ಯಾಂಡ್ನ ಶೇಕಡ 90 ರಿಯಾಯಿತಿಲಿ ತೋಟಗಾರಿಕೆ ಇಲಾಖೆನ ಕಡೆಯಿಂದ ಹಂಚಿದವು. ಕರೆಂಟ್ ತಾಪತ್ರನ ಸರಿ ಮಾಡಿಕೆ ಮಡಿಕೇರಿ ಉಪವಿಭಾಗದ ಕರಿಕೆ, ನಾಪೋಕುಲು ಗ್ರಾಮ ಪಂಚಾಯತ್ ಸಭಾಬಾಡೆ, ಗೋಣಿಕೊಪ್ಪ ಉಪವಿಭಾಗದ ನಲ್ಲೂರು ಗ್ರಾಮದ ಪ್ರಾಥಮಿಕ ಸ್ಕೂಲ್ನ ಸಭಾಬಾಡೆ, ವಿರಾಜಪೇಟೆ ಉಪವಿಭಾಗದ ಚೆನ್ನಯ್ಯನಕೋಟೆ ಗ್ರಾಮ ಪಂಚಾಯತ್ ಸಭಾಬಾಡೆ, ಕುಶಾಲನಗರದ ಕೆದಕಲ್ ಗ್ರಾಮದ ಹಾಲೇರಿ ಭದ್ರಕಾಳಿ ದೇವಸ್ಥಾನದ ಹತ್ತಿರ ಚಿಟ್ಟಳ್ಳಿ ಗ್ರಾಮ ಪಂಚಾಯತಿ ಸಭಾಬಾಡೆ, ಹಾಗೆ ಸೋಮವಾರಪೇಟೆನ ಎಡೆಹಳ್ಳಿ ಅಂಗನವಾಡಿ ಕೇಂದ್ರದ ಸಭಾಬಾಡೆಯಲ್ಲಿ ನಾಳೆ ಬೆಳಿಗ್ಗೆ 11 ಗಂಟೆಯಿಂದ ಕರೆಂಟ್ ಅದಾಲತ್ ನಡೆದೇ ಅಂತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದಳು. ಕೊಡಗು ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಇವರ ಕಡೆಯಿಂದ ಇದೇ ತಿಂಗಳ ತಾರೀಕು 20 ಮತ್ತು 21ಕ್ಕೆ ಜಿಲ್ಲಾ ಮಟ್ಟದ 14 ಮತ್ತು 16 ವರ್ಷದೊಳಗಿನ ಹೈದಾ ಮತ್ತೆ ಗೂಡೆಗಳ ಅಥ್ಲೆಟಿಕ್ಸ್ ಆಟೋಟ ಹಾಗೆ ಆಯ್ಕೆ ಪ್ರಕ್ರಿಯೆ ಕೂಡಿಗೆ ಸರ್ಕಾರಿ ಕ್ರೀಡಾ ಇಸ್ಕೂಲ್ನ ಆಟದ ಬಣಲಿ ಅದರ ದಿನ ಬೆಳಿಗ್ಗೆ 10 ಗಂಟೆಯಿಂದ ನಡೆದಿದೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಕೊಡಗು ಘಟಕದ ಕಡೆಯಿಂದ ಇದೇ ತಿಂಗಳ ತಾರೀಕು 18ಕ್ಕೆ ಐತ್ವರ ಮಡಿಕೇರಿಪೇಟೆನ ಜನರಲ್ ತಿಮ್ಮಯ್ಯ ಆಟದ ಬಣಲಿ ಆಟೋಟ ಪೈಪೋಟಿ ವೈದ್ಯಕೀಯ ತಪಾಸಣೆ ಹಂಗೆ ಬೃಹತ್ ಸಮಾವೇಶ ಕಾರ್ಯಕ್ರಮ ಏರ್ಪಾಡಾಟು. ಸರ್ಕಾರ 2022-23 ಸಾಲಿಗೆ ರೈತರಿಂದ ಕನಿಷ್ಠ ಬೆಂಬಲ ಕ್ರಯ ಯೋಜನೆಯಲ್ಲಿ ಭತ್ತ ಮತ್ತು ರಾಗಿನ ತಗಣಿಕೆ ಮುಂದೆ ಬಂದುಟು. ತಾರೀಕು 15ರಿಂದ ನೋಂದಣಿ ಪ್ರಕ್ರಿಯೆ ಸುರಾಟುತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸಿದಳು. ಬರುವ ತಿಂಗಳ ಜನವರಿ ತಾರೀಕು 1ರಿಂದ ಮಾರ್ಚ್ ತಾರೀಕು 31ಕ್ಕೆ ಮುಟ ಭತ್ತ ಮತ್ತು ರಾಗಿನ ತಗೊಂಡವೇತ ಅವು ಮಾಹಿತಿ ಕೊಟ್ಟಳು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳೆ ಕಡೆ ಪ್ರಯುಕ್ತ ಸಂಪಾಜೆ ಹೋಬಳಿನ ಪೆರಾಜೆ ಗ್ರಾಮ ಪಂಚಾಯತಿಗೆ ಸೇರುವ ಕೆ ಪೆರಾಜೆ ಮತ್ತು ಪಿ ಪೆರಾಜೆ ಗ್ರಾಮಗಳಲ್ಲಿ ತಹಶೀಲ್ದಾರ್ ಅವರ ಮುಂದಾಳತ್ವದಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪೆರಾಜನ ಅನ್ನಪೂರ್ಣೇಶ್ವರಿ ಸಭಾಬಾಡಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದಿತ್ತ ತಾಲೂಕಿನ ತಹಶೀಲ್ದಾರ್ ಅವರು ತಿಳಿಸಿದಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ಇದೇ ತಿಂಗಳ ತಾರೀಕು 19ಕ್ಕೆ ಸೋಮವಾರಪೇಟೆನ ಲೋಕೋಪಯೋಗಿ ಪ್ರವಾಸಿ ಮಂದಿರಲ್ಲಿ, ತಾರೀಕು 23ಕ್ಕೆ ಮಡಿಕೇರಿನ ಸುದರ್ಶನ ಅತಿಥಿಗೃಹಲಿ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಕರ್ನಾಟಕ ಲೋಕಾಯುಕ್ತ ಕಾಯ್ದಿನಲ್ಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡುದು, ದುಡ್ಡು ಕೇಳುದು, ಬೇಕು ಬೇಕು ದಣಿಸುದು, ಹೀಗೆಲ್ಲ ತೊಂದರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕುತ್ತ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರು ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು, ಕುಶಾಲನಗರ, ಮಡಿಕೇರಿ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕೊಡಗು ಘಟಕ ಇವರ ವತಿಯಿಂದ ಕೊಡಗು ಜಿಲ್ಲೆಯ ಎಲ್ಲಾ ಮಾಜಿ ಸೈನಿಕರಿಗೆ, ಸೈನಿಕರ ವಿಧವಾ ಮಹಿಳೆಯರಿಗೆ ಹಾಗೂ ಅವರ ಸಂಸಾರಕ್ಕೆ ಆಟೋಟ ಸ್ಪರ್ಧೆ, ವೈದ್ಯಕೀಯ ತಪಾಸಣೆ ಹಾಗೂ ಬೃಹತ್ ಸಮಾವೇಶವನ್ನು ಇದೇ December 18ರಂದು ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಮಡಿಕೇರಿಯ ಜನರಲ್ ಕೆಎಸ್ ತಿಮ್ಮಯ್ಯ ಮೈದಾನ ಅಂದರೆ ಮ್ಯಾನ್ಸ್ ಕಾಂಪೌಂಡ್ ನಲ್ಲಿ ಆಯೋಜಿಸಲಾಗಿದೆ. ಕ್ರೀಡಾ ಜ್ಯೋತಿ ಮೆರವಣಿಗೆಯು ಮಡಿಕೇರಿಯ ಓಂಕಾರೇಶ್ವರ ದೇವಸ್ಥಾನದಿಂದ ಬೆಳಿಗ್ಗೆ 8:30 ಗಂಟೆಗೆ ಹೊರಟು ಮೈದಾನದವರೆಗೆ ನಡೆಯಲಿದೆ. ರಾಷ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕ ವಿಜೇತ ಮಾಜಿ ಸೈನಿಕರು ಮೆರವಣಿಗೆಯನ್ನು ಮುನ್ನಡೆಸಲಿದ್ದಾರೆ. ಮಧ್ಯಾಹ್ನ 2:30 ಗಂಟೆಗೆ ಸಮಾವೇಶ. ಅದು ಅಲ್ಲದೆ ಅಗ್ನಿವೀರ ಆಕಾಂಕ್ಷಿಗಳು ಅಂದೆ ದೇಹದಾಢ್ಯತೆ ಮತ್ತು ವೈದ್ಯಕೀಯ ತಪಾಸಣೆಗೆ ಒಳಗಾಗಿ ಸೀದಾ ಸೇನಾ ಭರ್ತಿಗೆ ಹೋಗುವ ಸುವರ್ಣಾವಕಾಶ. ಮಾಜಿ ಸೈನಿಕರಿಗಾಗಿ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಆಯೋಜಿಸಲಾಗಿರುವ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲಾ ಮಾಜಿ ಸೈನಿಕರು, ವಿಧವಾ ವೇತನ ಪಡೆಯುತ್ತಿರುವವರು ತಮ್ಮ ಸಂಸಾರ ಸಮೇತ ಸಂಘ ಭೇದ ಮರೆತು ಭಾಗವಹಿಸುವಂತೆ ಸಂಘದ ವತಿಯಿಂದ ವಿನಂತಿಸಿಕೊಳ್ಳಲಾಗಿದೆ. ಹೊದ್ದೂರು ಗ್ರಾಮದ ಶ್ರೀ ಶಾಸ್ತ ಈಶ್ವರ ಹಾಗೂ ಶ್ರೀ ಮಹಾಗಣಪತಿ ದೇವರಿಗೆ ಬೆಳ್ಳಿ ಹಾಗೂ ಕಂಚಿನ ಕವಚ ಧಾರಣೆ ಮಹೋತ್ಸವ ಇದೇ 18ರಂದು ಭಾನುವಾರ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನದವರೆಗೆ ನಡೆಯಲಿದೆ. ಅಂದು ಶ್ರೀ ಬೇಟ ಅಯ್ಯಪ್ಪ, ಶ್ರೀ ವಿಷ್ಣುಮೂರ್ತಿ, ಚಾಮುಂಡಿಗೆ ಕಲಶ ಅಭಿಷೇಕ ಪೂಜೆ, ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಮಹಾಮಂಗಳಾರತಿ, ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿದ್ದು ಸರ್ವ ಭಕ್ತಾದಿಗಳು ಸಂಸಾರ ಸಮೇತ ಆಗಮಿಸಿ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಕೂಡಂಡ ರಾಜೇಂದ್ರ ಅಯ್ಯಮ್ಮ ವಿನಂತಿಸಿಕೊಂಡಿದ್ದಾರೆ. ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ವಿರಾಜಪೇಟೆ ಕೊಡಗಿನ ಪ್ರಥಮ ಹಾಗೂ ಏಕೈಕ ಎನ್ಎಬಿಎಚ್ ಮಾನ್ಯತೆ ಪಡೆದ ಆಸ್ಪತ್ರೆ. ನಮ್ಮ ಆಸ್ಪತ್ರೆ ನೃತ್ಯ ವೈದ್ಯರಿಂದ ನಿಮ್ಮ ಕಣ್ಣಿನ ಆರೈಕೆ ಪಡೆಯಿರಿ. ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481920056, ವಿರಾಜಪೇಟೆ 9483730056. ರಾಜಧಾನಿ ಬೆಂಗಳೂರಿನಲ್ಲಿ ಕೃಷಿ ಜಮೀನು ಅಥವಾ ನಿವೇಶನ ಖರೀದಿಸುವ ಕನಸು ಇದೆಯೇ? ನಿಮ್ಮ ಕನಸನ್ನು ನೆನಸು ಮಾಡಲು ಇದೇ ತಿಂಗಳು 18ರಂದು ಯಲಹಂಕ ದೊಡ್ಡಬಳ್ಳಾಪುರ ರಸ್ತೆ ಬಳಿ ಇರುವ ಹಸಿರು ಭೂಮಿಗೆ ಬನ್ನಿ. ಯಲಹಂಕದಿಂದ ಕೇವಲ 15 ನಿಮಿಷಗಳ ಪ್ರಯಾಣ, ಬೆಲೆ ಕೇವಲ 13 ಲಕ್ಷದಿಂದ ಪ್ರಾರಂಭ ಹಾಗೂ ಇಎಂಐ ಅವಕಾಶ ಕೂಡ ಇದೆ. ನಿವೇಶನ ಫಾರಂ ಲ್ಯಾಂಡ್ ಖರೀದಿಸಿದ ಎಲ್ಲಾ ಗ್ರಾಹಕರಿಗೂ ಹಸಿರು ಭೂಮಿ ಕ್ಲಬ್ನಲ್ಲಿ ಉಚಿತ ಸದಸ್ಯತ್ವ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008553994. ಗೋಣಿಗೊಪ್ಪ ಪೊನ್ನಂಪೇಟೆ ಮುಖ್ಯ ರಸ್ತೆಯ ಜೋಡುಬೀಡಿಯಲ್ಲಿರುವ ಮಹೀಂದ್ರ ಇಂಡಿಯಾ ಗ್ಯಾರೇಜ್ ನಲ್ಲಿ ಇದೇ ಡಿಸೆಂಬರ್ 18 ಮತ್ತು 19ರಂದು ಮೆಗಾ ಎಕ್ಸ್ಚೇಂಜ್ ಮೇಳ ನಡೆಯಲಿದೆ. ಎಲ್ಲಾ ಮಹೀಂದ್ರ ವಾಹನಗಳ ಮೇಲೆ ₹1,00,000 ಆಕರ್ಷಕ ಕೊಡುಗೆಗಳು ಹಾಗೂ ನಿಮ್ಮಲ್ಲಿರುವ ವಾಹನಗಳಿಗೆ ಅತ್ಯುತ್ತಮ ಎಕ್ಸ್ಚೇಂಜ್ ದರ ಪಡೆಯಲು ಈ ಮೇಳದಲ್ಲಿ ಭಾಗವಹಿಸಿ. ಅಜ್ಜ ಮಾಡ ಒಕ್ಕ ಪಿಂಜ ಸಿ ಎನ್ ಸಿ ರಾಧನಿಲ್ ನಾಳೆ ಚೆನ್ನಿಯ ಚಪ್ಪಲಕ 10 ಗಂಟೆಯಿಂದ ಶ್ರೀಮಂಗಲ ಕುರ್ಚಿ ಗ್ರಾಮತ್ಲುಳ್ಳ ಅಜ್ಜ ಮಾಡ ಒಕ್ಕ ಇನ್ ಮನೇಲಿ 13ನೇ ಕಾಲತ್ರ ತೋಕು ನಮ್ಮೆ ನಡ್ಪ. ಶ್ರೀಮಂಗಲ ನಾಡಕಾರ ಕೊಡವ ಅಭಿಮಾನಿಯಲ್ಲ ಕೊಡವ ಪರಪಾಡಲು ಬಂತು ಕೂಡಿ ಆಡೋಣಂದು ಅಜ್ಜ ಮಾಡ ಒಕ್ಕತ್ರ ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಒಕ್ಕಕಾರ ಕಟ್ಟಂಡಿತು. ಕುಶಾಲನಗರದ ಟಾಪ್ ಕೂಲ್ ಜಮ್ಜಮ್ ಇದೀಗ ನವೀಕರಣಗೊಂಡು ಅತಿ ವಿಶಾಲವಾದ ಮಳಿಗೆಯೊಂದಿಗೆ ನಿಮ್ಮ ಸೇವೆಗೆ. ಇದೀಗ ಡೈಮಂಡ್ ಆಭರಣಗಳ ಮೌಲ್ಯದ ಮೇಲೆ 25% ಡಿಸ್ಕೌಂಟ್, ಆಂಟಿಕ್ ಹಾಗೂ ಟೆಂಪಲ್ ಆಭರಣಗಳ ಮೇಕಿಂಗ್ ಚಾರ್ಜ್ 9.99% ನಿಂದ ಪ್ರಾರಂಭ. ಟಾಪ್ ಕೂಲ್ ಜಮ್ಜಮ್, ಬಿಎಂ ರೋಡ್, ಕುಶಾಲನಗರ. ಮೈಸೂರು ಫರ್ಟಿಲಿಟಿ ಸೆಂಟರ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಫೋರ್ಡಬಲ್ IVF ಟ್ರೀಟ್ಮೆಂಟ್ ಜೊತೆಗೆ ನಿಮಗೆ ಸಿಗ್ತಾ ಇದೆ ಸಿಂಗಾಪುರ್ನ ಟೆಕ್ನಾಲಜಿ ಮತ್ತು ಎಕ್ಸ್ಪರ್ಟೀಸ್ ಸೌಲಭ್ಯಗಳು. ಈಗ ನಮ್ಮ ಮೈಸೂರಿನಲ್ಲಿ ನಾರ್ಮಲ್ ಸ್ಪರ್ಮ್ ಸೆಲೆಕ್ಟ್ ಮಾಡಲು ಇಮ್ಸಿ ಟೆಕ್ನಾಲಜಿ ಹಾಗೂ ಪ್ರೆಗ್ನೆನ್ಸಿ ಅವಕಾಶವನ್ನು ಹೆಚ್ಚಿಸುವುದಕ್ಕೆ ಉನ್ನತ ಎಂಬ್ರಿಯೋವನ್ನು ಮಾನಿಟರ್ ಹಾಗೂ ಸೆಲೆಕ್ಟ್ ಮಾಡಲು ಟೈಮ್ ಲ್ಯಾಪ್ಸ್ ಟೆಕ್ನಾಲಜಿ ಸೇರಿದಂತೆ ಮತ್ತಷ್ಟು ಸೌಕರ್ಯಗಳು ಲಭ್ಯ. ಮಕ್ಕಳಾಗ್ತಿಲ್ಲ ಅನ್ನೋ ಚಿಂತೆ ಬಿಡಿ, ಮೈಸೂರು ಫರ್ಟಿಲಿಟಿ ಸೆಂಟರ್ಗೆ ಭೇಟಿ ನೀಡಿ. ವಿಜಯನಗರ 4th Street, ಔಟರ್ ರಿಂಗ್ ರೋಡ್, ಮೈಸೂರು. ಫಾರ್ ಮೋರ್ ಡೀಟೇಲ್ಸ್ ಕಾಲ್ 9019161221. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೂಲತ ಪೊನ್ನಂಪೇಟೆ ಬೇಗೂರು ಕಾರಳಾನ, ಇದೀಗ ಬೆಂಗಳೂರು ವಾಸಯಂಜ. ನಿವೃತ್ತ ಆರ್ಮಿ ಅಧಿಕಾರಿ ಮತ್ರಂಡ ಉಮೇಶ್ ತಿಮ್ಮಯ್ಯ ಎಂಗ ಇಂದು ಮರಣಪಟ್ಟಿತ್ತು. 57 ಬಯತ್ರ ಮತ್ರಂಡ ಉಮೇಶ್ ತಿಮ್ಮಯ್ಯ ಎಂಗಡ ಆಕಿರಿ ಕಾರ್ಯ ನಾಳೆ ಪಲಾಕ 9 ಗಂಟೆಗೆ ಬೇಗೂರು ಗ್ರಾಮತ್ರ ಎಂಗಡ ಸ್ವಂತ ಮನೆಯಲ್ಲಿ ನಡಪ. ಕಟ್ಟೆಮಾಡು ಗ್ರಾಮತ್ರ ಅಜ್ಜಂಡ ಕಸ್ತೂರಿ ತಿಮ್ಮಯ್ಯ ಅಯ್ಯಂಗ ಇಂದು ಮರಣಪಟ್ಟಿತ್ತು. 97 ಬಯತ್ರ ಅಜ್ಜಂಡ ಕಸ್ತೂರಿ ತಿಮ್ಮಯ್ಯ ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನತ್ರ ಮೀದ ನಡಪ. ಬಿರ್ನಾಣಿ ಮಂಡೆಮಾನಿ ಕರಳಾನ, ಕಾಳಿಮಡ ಪೌತಿ ಡಾಲಿ ನಂಜಪ್ಪ ಅಯ್ಯಂಗಡ ಪೊಣ್ಣು ರೋಹಿಣಿ ನಂಜಮ್ಮ ಅಯ್ಯಂಗ ಇಂದು ಮರಣಪಟ್ಟಿತ್ತು. ಕಾಳಿಮಡ ರೋಹಿಣಿ ಅಯ್ಯಂಗಡ ತಾಮನೆ ಕುಪ್ಪಣಮಡ, ಇಂಗಡ ಚಾವುಕುಟ್ಟು ಅಯ್ಯಂಗಡ ಮೋವ ಹುದುರ್ಲುಳ್ಳ ರೋಷನ್ ಅಯ್ಯಂಗಡ ಮನೇಲಿ ದಪ್ಪನ ಕಾರ್ಯ ಬಿರ್ನಾಳಿಲುಳ್ಳ ಒಕ್ಕ ತೂಟುಂಗಳತ್ತು ನಾಳೆ ನಡಪಂದು ಒಕ್ಕಕರ ಅರ್ಚಿಟ್ಟಿತ್ತು. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಸುದ್ದಿ ಸಮಾಚಾರ ಓದಿಯಂಡುಳ ಬಟ್ಟಿರ ಪುಷ್ಪ ರಾಜಪ್ಪ. ಜಿಲ್ಲಾಡಳಿತ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ ಆದನೆಯಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಇಂದು ಜಿಲ್ಲಾ ಮಟ್ಟದ ಉದ್ಯೋಗ ಮೇಳತ್ನ ಉದ್ಘಾಟನೆ ಮಾಡಿತು ತಕ್ಕಪುರಂದ ಶಾಸಕ ಎಂಪಿ ಅಪ್ಪಚ್ಚು ರಂಜನ್. ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಪಿಂಜ ಜೀವನೋಪಾಯ ಇಲಾಖೆ ಏರ್ಪಾಡು ಮಾಡಿದ ಉದ್ಯೋಗ ಮೇಳತ್ನ ಪ್ರಯೋಜನ ಪಡೆದಂಡು ಯುವ ಜನಾಂಗ ಬದುಕು ಬೌಸು ಕಟ್ಟಿಯುಂಡು. ಚಾಕ್ರಿ ಬೋಂಡಿಯಾನ ಇಂಕ್ ಕೌಶಲ್ಯ ಇರೋಂಡು, ಚಾಕ್ರಿ ಕಿಟ್ಟತ ಪೋಚೆಂಗಿ ಧೈರ್ಯ ಕಳಂದೊತೆ ತಯಾರಿ ಮಾಡಿಂಡಿರೋಂಡು, ಅನ್ನನಚ್ಚೆಂಗ್ ಮಾತ್ರ ಚಾಕ್ರಿ ಕಿಟ್ಟುವಂದು ಅಣ್ಣುಚಿ. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡೆಯಲ್ಲಿ ಇಂದು ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಫೋಸ್ಕೋ ಕಾನೂನು ಅನುಷ್ಠಾನ ತ್ರಮೀತ ಸಭೆ ನಡೆದಿತು. ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗದ ಅಧ್ಯಕ್ಷ ಕೆ ನಾಗಣ್ಣಗೌಡ, ಮಕ್ಕಳ ಜಿಮಾಪಿಂಜ ಜೀವನ ಪೆರ್ತ್ ಮುಖ್ಯ, ಮಕ್ಕಳ ಸರಿಯಾನ ಕಾಲನೆರತು ತಿದ್ದಂಡು ಸಮಾಜತ್ರ ನಲ್ಲ ವ್ಯಕ್ತಿ ಆಯ್ತು ರೂಪಿಸಿಡುಂಡು, ಮಕ್ಕಳ ಕಾತರಕ್ಷಣೆ ಮಾಡೋದು ಪ್ರತಿಯೊಬ್ಬಂಡ ಕರ್ತವ್ಯ ಅಂದಣ್ಣಿ. ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಾಳೆ ಪೊಲಕ 10 ಗಂಟೆಗೆ ಪೆರಾಜ ಅನ್ನಪೂರ್ಣೇಶ್ವರಿ ಸಭಾಬಾಡೆಲ್ ತಹಶೀಲ್ದಾರ್ ಪಿಎಸ್ ಮಹೇಶ್ ಅಂಡ ಕೊರವು ಕಾರ್ಯಕೆಲ್ ಅನ್ನನೇ ಪೊನ್ನಂಪೇಟೆ ತಾಲೂಕ್ರ ತಿತಿಮತಿ ಸಮುದಾಯ ಭವನತ್ ಜಿಲ್ಲಾಧಿಕಾರಿರ ಕೊರವು ಕಾರ್ಯಕೆಲ್ ನಡಪಾಂದು ಅಪರ ಜಿಲ್ಲಾಧಿಕಾರಿ ಅರಿಚಿಟ್ಟಿತು. ಇದೇ ತಿಂಗಳ 19 ಪಿಂಗ ಇರುವುದಂಗ ಪೊಲಕ 10 ಗಂಟೆಯಿಂದ 27 ಗಂಟೆಗೆ ತನೆ ಗೋಣಿಕೊಪ್ಪ ಕಾವೇರಿ ಕಾಲೇಜರ ಕಾಮರ್ಸ್ ವಿಭಾಗತ್ರ ವಿದ್ಯಾರ್ಥಿಯಡ ಸ್ವ ಉದ್ಯೋಗ ಕೋಶತ್ರ ಆದನೆಲು ಉತ್ತಮ್ ಉತ್ಸವ್ ಮಾರಾಟ ಮೇಳ ನಡಪ. ಗೋಣಿಕೊಪ್ಪ ಪರಿಮಳ ಮಂಗಳ ವಿಹಾರತ್ ನಡಪ ಈ ಮೇಳತ್ ಕಾಲೇಜರ ಮಕ್ಕ ತರಾವರಿ ಬಟ್ಟೆ ಮನೆರ ತಿಂಡಿ ಜ್ಯೂಸ್ ಚಾಟ್ಸ್ ವಾಜ್ ಮಾರಾಟ ಕೂಡ್ನಿಕೆ ಪಲತರ ಕಳಿಯು ನಡಪ ಅಂದು ಕಾಲೇಜರ ಪ್ರಿನ್ಸಿಪಾಲ್ ಅರಿಚಿಟ್ಟಿತು. ಅಖಿಲ ಕರ್ನಾಟಕ ಮಾಜಿ ಪಟ್ಟಳಕಾರರ ಸಂಘತ್ರ ಕೊಡಗು ಘಟಕತ್ರ ಆದನೆಲು ಮತ್ತೊಂದು 18 ನಾರಾಚೆ ಪೊಲಕ 9 ಗಂಟೆಗೆ ಮಡಿಕೇರಿರ ಜನರಲ್ ತಿಮ್ಮಯ್ಯ ಕಳಿಪರಂಬುಲು ಆಟೋಟ ಪೈಪೋಟಿ ವೈದ್ಯಕೀಯ ತಪಾಸಣೆ ಅನ್ನನೆ ಸಮಾವೇಶ ನಡಪ. ಇದೇ ತಿಂಗಳ